ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚಂದನ್, ಸಹ ಪ್ರಾಧ್ಯಾಪಕರು, ಕೊಯ್ಲೋತ್ತರ ತಂತ್ರಜ್ಞಾನ. ನಾನು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀನಿ. ಈ ದಿನ ನಾನು ತೋಟಗಾರಿಕೆ ಬೆಳೆಗಳಲ್ಲಿ ವೈಜ್ಞಾನಿಕವಾಗಿ ಹಣ್ಣು ಮಾಡುವ ವಿಧಾನದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ಮಾರುಕಟ್ಟೆಗೆ ಹಣ್ಣುಗಳ ರಾಜನಾದಂತಹ ಮಾವು ಬರುತ್ತೆ. ಈ ಮಾವಿನ ಕಾಯಿಗಳನ್ನ ಹಣ್ಣು ಮಾಡೋದಕ್ಕೆ ಬಹಳಷ್ಟು ವರ್ತಕರು ಮಾಡ್ತಾ ಇರುವಂತಹ ವಿಧಾನ ಏನು ಇದೆಯಲ್ಲ, ಅದು ಬಹಳ ತಪ್ಪಾಗಿ ಇರುತ್ತೆ. ಹಾಗಾಗಿ ನಾವು ಒಂದು ರೀತಿಯ ಆರೋಗ್ಯಕರವಾದಂತಹ ವಿಧಾನವನ್ನ ಅನುಸರಿಸಿ ಕಾಯಿಗಳನ್ನ ಮಾಗಿಸುವುದು ಅಥವಾ ಪಕ್ವವನ್ನ ಮಾಡೋದ್ರಿಂದ ಕಾಯಿಗಳು ಕೂಡ ತುಂಬಾ ದಿನ ಕೆಡದನೆ ಬಾಳಿಕೆ ಬರುತ್ತವೆ, ಹಾಗೂ ಅದನ್ನ ತಿಂದಂತ ಗ್ರಾಹಕರಿಗೂ ಕೂಡ ಆರೋಗ್ಯ ಕೂಡ ಉತ್ತಮವಾಗಿ ಇರುತ್ತೆ. ನಾವು ಯಾವುದೋ ಒಂದು ಬೆಳೆಯನ್ನ ನೋಡಿದಾಗ ಬಹಳಷ್ಟು ಸಮಸ್ಯೆಗಳನ್ನ ಇದರಲ್ಲಿ ನಾವು ಗಮನಿಸ್ತೀವಿ. ಕೊಯ್ಲತರ ವಿಷಯಕ್ಕೆ ಸಂಬಂಧಪಟ್ಟಂತೆ ರೈತರುಗಳು ಯಾವುದೇ ಒಂದು ಬೆಳೆಯನ್ನ ಸರಿಯಾದ ಹಂತದಲ್ಲಿ ಕೊಯ್ಲನ್ನ ಮಾಡಬೇಕು. ಸರಿಯಾದ ಹಂತದಲ್ಲಿ ಕೊಯ್ಲು ಮಾಡೋದು ಹೇಗೆ ಅಂತಂದ್ರೆ, ಪ್ರತಿಯೊಂದು ಪದಾರ್ಥಗಳು ಅಥವಾ ಕಾಯಿ ಆಗ್ಬಹುದು, ಹಣ್ಣು ತರಕಾರಿ ಯಾವುದೇ ಆಗ್ಬಹುದು, ಒಂದು ಬೆಳವಣಿಗೆ ಹಂತಕ್ಕೆ ಬಂದಾಗ ತನ್ನಲ್ಲಿ ಕೆಲವೊಂದು ಬದಲಾವಣೆಗಳನ್ನ ತೋರಿಸುತ್ತೆ. ಆ ಬದಲಾವಣೆಗಳನ್ನ ನಾವು ಅನುಸರಿಸಿ ಅವುಗಳನ್ನ ಗಮನದಲ್ಲಿ ಇಟ್ಕೊಂಡು ಸರಿಯಾಗಿ ನಾವು ಕೊಯ್ಲು ಮಾಡ್ತೀವಿ ಅಂತಂದ್ರೆ ಅವುಗಳನ್ನ ಹೆಚ್ಚಿನ ದಿನ ಕಾಪಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಮಾವು. ಮಾವಿನಲ್ಲಿ ಏನು ಅಂತಂದ್ರೆ, ಕಾಯಿಗಳು ಚೆನ್ನಾಗಿ ಬಲಿತಾ ಆದ್ಮೇಲೆ ಅದು ತೊಟ್ಟಿನ ಅಕ್ಕಪಕ್ಕ ಇರುವಂತಹ ಭುಜ ಚೆನ್ನಾಗಿ ಉಬ್ಬಿರುತ್ತೆ. ಉಬ್ಬಿರುವಂತಹ ಕಾಯಿಗಳನ್ನ ನಾವು ಕಟಾವು ಮಾಡ್ತೀವಿ ಅಂತಂದ್ರೆ ಅದರಲ್ಲಿ ಉತ್ತಮವಾದಂತಹ ಪೋಷಕಾಂಶಗಳು ಇರುತ್ತೆ, ಉತ್ತಮ ಗುಣಮಟ್ಟದ ಹಣ್ಣುಗಳನ್ನ ನಾವು ಪಡಿಬಹುದು. ಹಾಗೇನೆ ಬಾಳೆನಲ್ಲಿ ಬಹಳಷ್ಟು ನಾವು ನೋಡೋದು ಅಂತಂದ್ರೆ ಬಹಳ ಎಳೆ ಇರುವಂತಹ ಬಾಳೆಕಾಯಿಗಳನ್ನೇ ರೈತರುಗಳು ಕೊಯ್ಲು ಮಾಡ್ಬಿಡ್ತಾರೆ. ಅದರ ಬದಲು ಕಾಯಿಗಳು ಚೆನ್ನಾಗಿ ಬಲ್ತಿರುವಂತದ್ದು ಅಂತಂದ್ರೆ ಆ ಕಾಯಿನ ಕೋನಗಳು ಏನಿರ್ತದಲ್ಲ ಚೆನ್ನಾಗಿ ಉಪ್ಕೊಂಡು ಬಾಳೆ ಕಾಯಿಗಳು ದುಂಡ ಆಕಾರದಲ್ಲಿರುತ್ತೆ, ಅಂದ್ರೆ ರೌಂಡ್ ಆಗಿ ಇರುತ್ತೆ. ಅಂತ ಸರಿಯಾಗಿ ಹಂತದಲ್ಲಿ ನಾವು ಕೊಯ್ಲನ್ನ ಮಾಡಬೇಕಾಗುತ್ತೆ. ಇಲ್ಲಿ ಕೊಯ್ಲನ್ನ ಮಾಡಬೇಕಾದಾಗ ರೈತರುಗಳು ಮಾಡೋದು ತಪ್ಪು ಏನು ಅಂತಂದ್ರೆ, ಯಾವ ಸಮಯದಲ್ಲಿ ಕೊಯ್ಲನ್ನ ಮಾಡಬೇಕು, ಯಾವ ವಿಧಾನದಲ್ಲಿ ಕೊಯ್ಲನ್ನ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಕೊಯ್ಲನ್ನ ಮಾಡಬೇಕಾದಾಗ ಆದಷ್ಟು ನಾವು ವಾತಾವರಣ ತಂಪಾಗಿದ್ದಾಗ ಕೊಯ್ಲನ್ನ ಮಾಡಬೇಕು. ಬೆಳಿಗ್ಗೆ 6:30-7 ಗಂಟೆ ನಂತರ ಕೊಯ್ಲಿನ ಪ್ರಾರಂಭ ಮಾಡ್ತು ಅಂದ್ರೆ ಬೆಳಿಗ್ಗೆ 11 ಗಂಟೆ ಒಳಗಡೆ ಮುಗಿಸ್ಬೇಕು, ಇಲ್ಲ ಅಂದ್ರೆ ಮಧ್ಯಾಹ್ನ 3:30 ನಂತರ ಕೊಯ್ಲನ್ನ ಮಾಡಬೇಕಾಗುತ್ತೆ. ಯಾಕೆ ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಮಾಡಬಾರದು ಅಂತಂದ್ರೆ, ಈ ಪದಾರ್ಥಗಳಲ್ಲಿ ಉಸಿರಾಟುವಿಕೆ ಜಾಸ್ತಿಯಾಗಿ ಬೇಗನೆ ಅವು ತಮ್ಮ ಗುಣಮಟ್ಟವನ್ನ ಕಳ್ಕೊಳ್ತವೆ. ತಂಪಾದ ವಾತಾವರಣದಲ್ಲಿ ಕೊಯ್ಲು ಮಾಡಿದಾಗ ಅವು ತಾಜಾವಾಗಿ ಇರುತ್ತವೆ, ಮತ್ತೆ ಬಹಳಷ್ಟು ದಿನ ಅವು ತಮ್ಮ ತೂಕವನ್ನ ಕಳ್ಕೊಳ್ಳೋದಿಲ್ಲ, ಮತ್ತೆ ಹೆಚ್ಚಿಗೆ ಬಾಳಿಕೆಯನ್ನ ಬರುತ್ತೆ. ಕೊಯ್ಲು ಮಾಡೋದಕ್ಕೆ ಇವತ್ತು ಹಲವಾರು ಸಾಧನಗಳು ಸಿಗುತ್ತವೆ. ಉದಾಹರಣೆಗೆ ಮಾವುಗೆ ತಗೋತು ಅಂತಂದ್ರೆ, ನಾವು ಕೊಯ್ಲು ಮಾಡಬೇಕಾದಾಗ ಹಾಗೇನೆ ಕಾಯಿಗಳನ್ನ ಕಿತ್ತುಬಿಡ್ತೀವಿ, ಅವಾಗ ತೊಟ್ಟನ್ನ ಬಿಟ್ಟು ಕೊಯ್ಲೋದಿಲ್ಲ. ಈಗ ಆಗೇನಾಗುತ್ತೆ ಅಂತಂದ್ರೆ, ತೊಟ್ಟಿನಿಂದ ಬರುವಂತ ಸೊನೆ ಏನಿದೆಯಲ್ಲ ಕಾಯಿಗಳ ಮೇಲೆ ಬೀಳುತ್ತೆ. ಎಲ್ಲೆಲ್ಲಿ ಸೊನೆ ಕಾಯಿ ಮೇಲೆ ಬೀರುತ್ತಲ್ಲ ಅಲ್ಲೆಲ್ಲ ಭಾಗವೇ ಕ್ರಮೇಣ ಕೊಳಿಲಿಕ್ಕೆ ಹೋಗ್ತವೆ. ಹಾಗಾಗಿ ನಾವು ಹೇಳೋದು, ಮಾವನ್ನ ಕೊಯ್ಲು ಮಾಡಬೇಕಾದಾಗ 1-1.5 ಸೆಂಟಿಮೀಟರ್ ಅಷ್ಟು ತೊಟ್ಟನ್ನ ಬಿಟ್ಟು ಕೊಯ್ಲು ಮಾಡಬೇಕು. ಪ್ರತಿಯೊಂದು ಕಾಯಿಲೆಗಳನ್ನ ಆ ರೀತಿ ಕೊಯ್ಲು ಮಾಡೋಕೆ ಕೈಯಿಂದ ಕಷ್ಟ ಅಂತಂದ್ರೆ, ಮಾವನ್ನ ಕೊಯ್ಲು ಮಾಡುವಂತಹ ಸಾಧನಗಳು ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯ ಇದಾವೆ, 350-400 ರೂಪಾಯಿ ಅಷ್ಟೇ. ಅವುಗಳನ್ನ ಉಪಯೋಗಿಸಿಕೊಂಡು ಕೊಯ್ಲು ಮಾಡ್ತೀವಿ ಅಂತಂದ್ರೆ ತೊಟ್ಟಿನ ಸಮೇತ ಕಾಯಿಗಳನ್ನ ಕೊಯ್ಲು ಮಾಡಬಹುದು. ಕೊಯ್ಲಾದಂತ ಕಾಯಿಗಳು ಕೂಡ ನೆಲದ ಮೇಲೆ ಬೀಳೋದಿಲ್ಲ. ಯಾವುದೇ ಕಾಯಿಗಳನ್ನ ನಾವು ಕಿತ್ತು ನೆಲದ ಮೇಲೆ ಎಸ್ದಾಗ ಅವಕ್ಕೆ ಘಾಸಿ ಆಗುತ್ತೆ, ಘಾಸಿಯಾಗಿ ಅವು ತಮ್ಮ ಬಾಳಿಕೆಯನ್ನ ಕಳ್ಕೊಳ್ತವೆ. ಮತ್ತೆ ಯಾವುದೇ ಪದಾರ್ಥಗಳನ್ನ ನಾವು ಕೊಯ್ಲು ಮಾಡಿ ಆದ ನಂತರ ಬಿಸಿಲಿನಲ್ಲಿ ಇಡಬಾರದು. ಅದ್ರ ಬದಲು ಯಾವ್ದಾದ್ರು ಮರಗಳ ನೆರಳುಗಳಲ್ಲಿ ಅಥವಾ ನಮ್ದೇ ಯಾವ್ದಾದ್ರು ಒಂದು ಶೇಡ್ ನೆಟ್ ನ ಹಾಕೊಂಡು ಮನೆ ತರ ಮಾಡಿಕೊಂಡು ಅದರೊಳಗಡೆ ಇಡೋದ್ರಿಂದ ಹಣ್ಣು ಮತ್ತೆ ತರಕಾರಿಗಳು ತಾಜಾವಾಗಿ ಇರುತ್ತವೆ. ಕೊಯ್ಲು ಮಾಡಿದಂತ ಪದಾರ್ಥಗಳನ್ನ ಮಣ್ಣಿನ ಮೇಲೆ ನೇರವಾಗಿ ಇಡಬಾರದು, ಕೆಳಗಡೆ ಟಾರ್ಪಾಲಿನ್ ಅಥವಾ ಸಿಲ್ಪಾಲಿನ್ ಹಾಕಿ ಅದರ ಮೇಲೆ ಇಡೋದ್ರಿಂದ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳು ಕಾಯಿಗಳಿಗೆ ಅಥವಾ ಹಣ್ಣುಗಳಿಗೆ ಒಳಗಡೆ ಹೋಗಿ ಯಾವುದೇ ರೀತಿಯ ಕೊಳವಿಕೆಯನ್ನ ಆಗದಂಗೆ ತಡಿಬಹುದು. ನಾವು ಇಲ್ಲಿ ಕೊಯ್ಲು ಮಾಡಿದ ನಂತರ ಬಹಳ ಮುಖ್ಯವಾಗಿ ನಾವು ಇನ್ನೊಂದು ಮಾಡಬೇಕಾದ ಅಂಶ ಏನು ಅಂತಂದ್ರೆ, ಪ್ರೀ ಕೂಲಿಂಗ್ ಅಂತ ಕರಿತೀವಿ. ಯಾಕೆ ಅಂತಂದ್ರೆ, ಈ ಪದಾರ್ಥಗಳು ವಾತಾವರಣದಲ್ಲಿ ನಾವು ಬೆಳೀತಾ ಇದ್ದಾಗ ವಾತಾವರಣದಲ್ಲಿ ಬಿಸಿ ಇರುತ್ತೆ, ಆ ಬಿಸಿ ಕಾಯಿಗಳಲ್ಲೂ ಇರುತ್ತೆ, ಅದು ಹಾಗೆ ಉಳ್ಕೊಬಿಡ್ತು ಅಂತಂದ್ರೆ ಅದರಲ್ಲಿ ಉಸಿರಾಟ ಪ್ರಕ್ರಿಯೆ ಜಾಸ್ತಿ ಆಗುತ್ತೆ, ಜೊತೆಗೆ ಅದರಲ್ಲಿಂದ ಇರುವಂತ ತೇವಾಂಶಗಳು ಹೊರಗಡೆ ಹೋಗೋದು ಜಾಸ್ತಿ ಆಗುತ್ತೆ. ಇದರಿಂದ ಕಾಯಿಗಳು ಬೇಗನೆ ತಮ್ಮ ತಾಜಾತನವನ್ನ ಕಳ್ಕೊಳ್ತವೆ ಹಾಗೂ ತೂಕವನ್ನ ಕಳ್ಕೊಳ್ತವೆ. ಹಾಗಾಗಿ ಪ್ರೀ ಕೂಲಿಂಗ್ ನ ಮಾಡಬಹುದು. ಪ್ರೀ ಕೂಲಿಂಗ್ ಅಂತಂದ್ರೆ ಏನು ಅಂತಂದ್ರೆ, ನಾವು ಕಟಾವು ಮಾಡಿದ ಪದಾರ್ಥಗಳನ್ನ ತಂಪಾದ ಪ್ರದೇಶದಲ್ಲಿ ಇಡುವಂತದ್ದು. ಉದಾಹರಣೆ ಮಾವು, ನಾವು ಕೊಯ್ಲು ಮಾಡಾದ್ಮೇಲೆ ಅದನ್ನ ಸ್ವಲ್ಪ ತಣ್ಣಗಿರುವಂತ ನೀರಿನಲ್ಲಿ ಅದ್ದಿ ಒಂದ್ 5 ನಿಮಿಷ ಆಮೇಲೆ ತೆಗೆದು ಮೇಲ್ಗಡೆ ಇರುವಂತಹ ತೇವಾಂಶ ಎಲ್ಲ ಒಣಗಂಗೆ ಮಾಡ್ತು ಅಂತಂದ್ರೆ ಕಾಯಿನಲ್ಲಿರುವಂತಹ ಉಷ್ಣಾಂಶ ಎಲ್ಲವೂ ಹೊರಗಡೆ ಹೋಗಿ ಕಾಯಿಗಳು ತಾಜವಾಗಿರುತ್ತವೆ ಮತ್ತೆ ಬಾಳಿಕೆ ಕೂಡ ಉತ್ತಮವಾಗಿ ಇರುತ್ತೆ. ಈಗ ಮಾವನ್ನ ಕೊಯ್ಲು ಮಾಡಾದ್ಮೇಲೆ ನಾವು ತೊಟ್ಟಿನ ಸಮೇತವನ್ನ ಕೊಯ್ಲು ಮಾಡ್ತೀವಿ. ತೊಟ್ಟಿನ ಸಮೇತ ಕೊಯ್ಲು ಮಾಡಾದ್ಮೇಲೆ ಜಾಸ್ತಿ ತೊಟ್ಟು ಇತ್ತು ಅಂತಂದ್ರೆ ನಾವು ಇನ್ನೊಂದು ಡಿಸ್ಯಾಪಿಂಗ್ ಅಂತೀವಿ, ಅಂದ್ರೆ ತೊಟ್ಟಿನಲ್ಲಿರುವಂತಹ ಆ ಸೊನೆ ಹೊರಗಡೆ ಹೋಗುವಂಗೆ ಮಾಡುವಂತದ್ದು. ಹೇಗೆ ಅಂತಂದ್ರೆ ಆ ತೊಟ್ಟನ್ನ ಕತ್ತರಿಯನ್ನ ಏನಾದ್ರೂ ತಗೊಂಡು ಕತ್ತರಿಸ್ಬಿಟ್ಟು ಕಾಯಿಗಳನ್ನ ಈ ತೊಟ್ಟಿನ ಭಾಗ ಕೆಳಗಡೆ ಬರುವಂಗೆ ಕಾಯಿಗಳನ್ನ ಉಲ್ಟಾ ಇಡಬೇಕು. ಯಾವ್ದಾದ್ರು ಒಂದೆರಡು ಪೈಪ್ಗಳನ್ನ ಅಕ್ಕಪಕ್ಕ ಇಟ್ಟು ಅದ್ರ ಮೇಲ್ಗಡೆ ಕಾಯಿಗಳನ್ನ ಇಡೋದು, ಅಥವಾ ಬಿದಿರದು ಕೋಲುಗಳನ್ನ ಕತ್ತರಿಸ್ಬಿಟ್ಟು ಅದರದ್ದು ಎರಡರ ಮಧ್ಯದಲ್ಲಿ ಈ ಕಾಯಿಗಳನ್ನ ಇಡೋದ್ರಿಂದ ಸೊನೆ ಎಲ್ಲವೂ ಸೂರಾಗುತ್ತೆ. ಅರ್ಧ ಗಂಟೆವರೆಗೂ ಇದನ್ನ ಬಿಡಬೇಕು. ಆ ರೀತಿ ಬಿಟ್ಟಾಗ ಸೊನೆ ಎಲ್ಲ ಹೋಗಿ ಕಾಯಿಗಳು ಯಾವ್ದೇ ರೀತಿಯಾಗಿ ಕೊಳೆಯೋದಿಲ್ಲ. ಈ ರೀತಿ ಮಾಡಾದ್ಮೇಲೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಕಾಯಿಗಳನ್ನ ಹಣ್ಣಿಗೆ ಹಾಕ್ಲಿಕ್ಕೆ ಹೋಗ್ಬೇಕು. ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ, ಇವತ್ತು ಮಾರ್ಕೆಟ್ನಲ್ಲಿ ಬಹಳಷ್ಟು ವಿಧಾನದಲ್ಲಿ ಮಾವು ಆಗ್ಬೋದು ಬೇರೆ ಹಣ್ಣುಗಳನ್ನ ಕೊಯ್ಲು ಮಾಡ್ತಾ ಇದ್ದಾರೆ, ಆದ್ರೆ ಅವೆಲ್ಲವೂ ಆರೋಗ್ಯಕ್ಕೆ ಪೂರಕವಾಗಿ ಇದೆಯಾ, ಆರೋಗ್ಯಯುತವಾಗಿ ಇದೆಯಾ ಅನ್ನೋದು ಮುಖ್ಯವಾದಂತಹ ಪ್ರಶ್ನೆ. ಸಾಮಾನ್ಯವಾಗಿ ನಮ್ಮ ರೈತರು ಹೇಗೆ ಕಾಯಿಗಳನ್ನ ಹಣ್ಣು ಮಾಡ್ತಾರೆ ಅಂತಂದ್ರೆ, ಕಾಯಿಗಳನ್ನೆಲ್ಲನೂ ಕೊಯ್ಲು ಮಾಡಿದ ನಂತರ ಅದರ ಮೇಲೆ ಒಣ ಹುಲ್ಲುಗಳನ್ನ ಹಾಕಿ ಕಾಯಿಗಳನ್ನ ಬಿಡ್ತಾರೆ. ಅದು ಸುಮಾರು 6-7 ದಿವಸ ಸಂಪೂರ್ಣವಾಗಿ ಮಾಗ್ಲಿಕ್ಕೆ ತಗೊಳ್ಳುತ್ತೆ. ಈ ಹಂತದಲ್ಲಿ ಏನಾಗುತ್ತೆ ಅಂತಂದ್ರೆ, ಅದು ಸುಮಾರು 1 ವಾರಗಳ ಕಾಲ ಸಮಯವನ್ನ ತಗೊಳ್ಳೋದ್ರಿಂದ ಕಾಯಿಗಳು ಬಹಳಷ್ಟು ತೂಕವನ್ನ ಕಳ್ಕೊಳ್ತವೆ. ಈಗ ನೀವು 1 ಕ್ವಿಂಟಾಲ್ ಅಷ್ಟು ಕಾಯಿಗಳನ್ನ ಅರಿದು ಹಣ್ಣು ಹಾಕ್ಲಿಕ್ಕೆ ಇಟ್ಟು ಅಂತಂದ್ರೆ 7 ದಿನ ಆದ್ಮೇಲೆ ಆ ಕಾಯಿಗಳನ್ನ ತೂಕವನ್ನ ನೋಡ್ತು ಅಂತಂದ್ರೆ ಸುಮಾರು 10 ಕೆಜಿಯಷ್ಟು ತೂಕವನ್ನ ಕಳ್ಕೊಂಡಿರುತ್ತವೆ. ಅಂದ್ರೆ ನಮಗೆ 10 ಕೆಜಿಯ ಹಣ್ಣಿನ ಬೆಲೆ ನಮಗೆ ನಷ್ಟ ಆಗ್ತಾ ಹೋಗುತ್ತೆ. ಜೊತೆಗೆ ಈ ಒಣ ಹುಲ್ಲಿನಲ್ಲಿ ಕೆಲವು ಸಲ ತುಂಬಾ ಹರಿತವಾದಂತ ಹುಲ್ಲು ಇರಬಹುದು, ಅವು ಕಾಯಿಗಳ ಮೇಲೆ ಘಾಸಿ ಮಾಡಬಹುದು, ಅಥವಾ ಒಣಹುಲ್ಲಿನಲ್ಲಿ ಇರುವಂತಹ ಸೂಕ್ಷ್ಮಾಣು ಜೀವಿಗಳು ಕಾಯಿಗಳೊಳಗೆ ಹೋಗಿ ಅವು ಕೊಳಿಲಿಕ್ಕೆ ಸಾಧ್ಯ ಆಗ್ಬಹುದು. ಹಾಗಾಗಿ ನಮಗೆ ಈಗ ತ್ವರಿತವಾಗಿ ಕಾಯಿಗಳನ್ನ ಮಾಗಿಸಬೇಕು ಅಂತಂದಾಗ ಒಣಹುಲ್ಲನ್ನ ಹಾಕಿ ಹಣ್ಣು ಮಾಡೋದು ಅಷ್ಟು ಸೂಕ್ತವಾಗೋದಿಲ್ಲ. ಆದ್ರೆ ಇದನ್ನ ಒಂದು ರೀತಿ ನೈಸರ್ಗಿಕವಾಗಿ ಹಣ್ಣು ಮಾಡೋದ್ರಿಂದ ಆರೋಗ್ಯಯುತವಾದಂತ ಒಂದು ವಿಧಾನ ಅಂತಾನೆ ಕೂಡ ನಾವು ಹೇಳ್ಬಹುದು. ಈಗ ಕೃತಕವಾಗಿ ಹಣ್ಣು ಮಾಡಬೇಕು ಅಂತಂದಾಗ ಏನಾಯ್ತು, ಮೊದಲು ಅಸಿಟಿಲಿನ್ ಅಂತ ಒಂದು ಗಾಳಿಯನ್ನ ಅಥವಾ ಗ್ಯಾಸ್ ಅನ್ನ ಉಪಯೋಗಿಸ್ತಾ ಇದ್ರು. ಅಸಿಟಿಲಿನ್ ಗಾಳಿನಲ್ಲಿ ಏನಾಗ್ತಿತ್ತು ಅಂತಂದ್ರೆ ತಕ್ಷಣನೇ ಅದು ಬೆಂಕಿ ಆಗುವಂತ ತೊಂದರೆಯನ್ನ ಮಾಡ್ತಾ ಇತ್ತು. ಹಾಗಾಗಿ ಅಸಿಟಿಲಿನ್ ಉಪಯೋಗಿಸೋದನ್ನ ನಾವು ನಿಲ್ಲಿಸ್ಬಿಟ್ವಿ. ತದನಂತರ ಈ ವರ್ತಕರು ಎಲ್ಲ ಇವತ್ತಿನವರೆಗೂ ಕೂಡ ಬಹಳಷ್ಟು ಕಡೆ ನಾವು ನೋಡಿರೋ ಪ್ರಕಾರ ಈ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನುವಂತ ಒಂದು ಪದಾರ್ಥವನ್ನ ಉಪಯೋಗಿಸಿ ಕಾಯಿಗಳನ್ನ ಮಾಗಿಸ್ತಾರೆ. ನಾವು ಸರ್ವೇ ಸಾಮಾನ್ಯವಾಗಿ ಹೇಳೋದು ಏನು ಅಂತಂದ್ರೆ ಪೌಡರ್ನ ಹಾಕಿ ಹಣ್ಣು ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದನ್ನ ನಾವು ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ಉಪಯೋಗಿಸಿ ಹಣ್ಣು ಮಾಡುವಂತದ್ದು ಅಂತ ಹೇಳ್ತಾ ಇದ್ವಿ. ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ಉಪಯೋಗಿಸಿ ಹಣ್ಣು ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಕಾಯಿಗಳು ಬೇಗನೆ ಬಣ್ಣವನ್ನ ಬದಲಾವಣೆ ಆಗ್ತವೆ. ಹಸಿರು ಇರೋದು ಹಳದಿ ಬಣ್ಣಕ್ಕೆ ಬರುತ್ತೆ. ದೂರದಿಂದ ನೋಡಿದ್ರು ಕಾಯಿಗಳು ತುಂಬಾನೇ ಹೊಳಿತಾ ಇರ್ತವೆ, ಆದ್ರೆ ಗುಣಮಟ್ಟದಲ್ಲಿ ಅಷ್ಟು ಚೆನ್ನಾಗಿರೋದಿಲ್ಲ. ಗುಣಮಟ್ಟದಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಕಾಯಿಗಳನ್ನ ನಾವು ಮೂಸಿ ನೋಡಿದಾಗ ನಮಗೆ ನೈಸರ್ಗಿಕವಾಗಿ ಮಾವಿನ ಹಣ್ಣಿನ ವಾಸನೆ ಬರುವ ಬದಲು ಒಂದು ರೀತಿಯ ಘಾಟ್ ವಾಸನೆ ಬರುತ್ತೆ. ಆ ಹಣ್ಣುಗಳನ್ನ ನಾವು ಕತ್ತರಿಸಿ ತೆಗೆದು ನೋಡಿದಾಗ ತಿರುಳು ಬಣ್ಣ ಬದಲಾವಣೆ ಆಗಿರುತ್ತಿಲ್ಲ, ಅದು ಇನ್ನೂ ಬಿಳಿ ಬಣ್ಣವಾಗಿ ಇರುತ್ತೆ, ಹಳದಿ ಬಣ್ಣಕ್ಕೆ ಅಥವಾ ಕಿತ್ತಳೆ ಬಣ್ಣಕ್ಕೆ ಬಂದಿರೋದು. ಆ ಹಣ್ಣುಗಳನ್ನ ನಾವು ರುಚಿ ನೋಡಿದಾಗ ಅದರಲ್ಲಿ ಸಿಹಿ ಅಂಶ ಇರೋದಿಲ್ಲ, ಹುಳಿ ಅಂಶ ಜಾಸ್ತಿ ಇರುತ್ತೆ. ಅದನಂತರ ಒಂದು 3-4 ಹಣ್ಣನ್ನ ನಾವು ಜಾಸ್ತಿ ಸೇವನೆ ಮಾಡ್ತು ಅಂತಂದ್ರೆ ನಮಗೆ ಹೊಟ್ಟೆ ವಕ್ರಿಕೆ ಬರುವಂತದ್ದು, ವಾಂತಿ ಬರುವಂತದ್ದು, ತಲೆನೋವು ಬರುವಂತದ್ದು ಇದು ಆಗುತ್ತೆ. ಆ ಕಾರಣಕ್ಕಾಗಿ ಈ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ನಾವು ಹಣ್ಣು ಮಾಡಲಿಕ್ಕೆ ಉಪಯೋಗಿಸಬಾರದು. ಬಹಳ ಇನ್ನೊಂದು ಪ್ರಮುಖವಾದ ಅಂಶ ಏನು ಅಂತಂದ್ರೆ ಈ ಕ್ಯಾಲ್ಸಿಯಂ ಕಾರ್ಬೈಡ್ ನಲ್ಲಿ ವಿಷಕಾರಿ ಪದಾರ್ಥಗಳಿರುತ್ತವೆ. ಆರ್ಸೆನಿಕ್ ಹೈಡ್ರೈಡ್ ಅಥವಾ ಫಾಸ್ಫರಸ್ ಹೈಡ್ರೈಡ್ ಅನ್ನುವಂತ ವಿಷಕಾರಿ ಪದಾರ್ಥಗಳು ಇರುತ್ತವೆ. ಅವು ನಮ್ಮ ದೇಹದಲ್ಲಿ ಹೋಗಿ ಕ್ಯಾನ್ಸರ್ ತರುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ಉಪಯೋಗಿಸುವುದನ್ನ ಸಂಪೂರ್ಣವಾಗಿ ನಿಷೇಧವನ್ನ ಮಾಡಿದ್ದಾರೆ. ಯಾರಾದರೂ ಇದನ್ನ ಉಪಯೋಗಿಸ್ತು ಅಂತಂದ್ರೆ ಅವರಿಗೆ ಜುಲ್ಮಾನೆ ಇದೆ, ಕಾರಾಗೃಹ ವಾಸ ಅಂತಹ ಶಿಕ್ಷೆಗಳು ಕೂಡ ಇದಾವೆ. ಹಾಗಾಗಿ ಇದನ್ನ ನಾವು ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ಕಾಯಿಗಳನ್ನ ಹಣ್ಣು ಮಾಡಲಿಕ್ಕೆ ಉಪಯೋಗಿಸಬಾರದು. ಇದು ಒಂದು ಸಾರ್ವಜನಿಕವಾದಂತ ಬಾಧ್ಯತೆ ಇರುವಂತ ಒಂದು ಯಾವುದೇ ಒಬ್ಬ ವ್ಯಕ್ತಿ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನು ಉಪಯೋಗಿಸುವಂತದನ್ನ ಕೆಲಸವನ್ನ ಮಾಡಬಾರದು. ಹಾಗಿದ್ರೆ ಆರೋಗ್ಯಯುತವಾಗಿ ತ್ವರಿತವಾಗಿ ಕಾಯಿಗಳನ್ನ ಹಣ್ಣು ಮಾಡುವಂತದ್ದು ಹೇಗೆ ಅಂತಂದ್ರೆ ಎಥಿಲೀನ್ ಅನ್ನುವಂತ ಒಂದು ಪದಾರ್ಥವನ್ನ ಉಪಯೋಗಿಸಿ ನಾವು ಹಣ್ಣು ಮಾಡುವಂತದ್ದು. ಎಥಿಲೀನ್ ಅಂತನ್ನೋದು ಒಂದು ರೀತಿಯಾದಂತಹ ಹಾರ್ಮೋನ್, ಗಿಡಗಳಲ್ಲೇ ನೈಸರ್ಗಿಕವಾಗಿ ಇದು ಉತ್ಪಾದನೆ ಆಗ್ತಾ ಇರುತ್ತೆ. ಆದ್ರೆ ಕಾಯಿಗಳು ಬಲ್ತು ಹಣ್ಣು ಆಗ್ಲಿಕ್ಕೆ ಹೋದಾಗ ಅದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಅವು ಅದು ಹಾರ್ಮೋನ್ ಬಿಡುಗಡೆ ಆಗದೆ ಇರೋದ್ರಿಂದ ಕಾಯಿಗಳು ನಿಧಾನವಾಗಿ ಹಣ್ಣಾಗ್ತವೆ. ಈ ಹಾರ್ಮೋನ್ ಅನ್ನ ನಾವು ಹೊರಗಡೆಯಿಂದ ನಾವು ಕೃತಕವಾಗಿ ನಾವು ನೀಡಿದಾಗ ಕಾಯಿಗಳು ಬೇಗನೆ ಹಣ್ಣಾಗ್ತವೆ. ಈ ಎತ್ತರಿನ ಉಪಯೋಗಿಸಿ ಹಣ್ಣು ಮಾಡೋದ್ರಿಂದ ಕಾಯಿಗಳು ಬಹಳ ಬೇಗ 72 ಗಂಟೆ ಒಳಗಡೆ ಹಣ್ಣಾಗ್ತವೆ. ನೈಸರ್ಗಿಕವಾದ ಬಣ್ಣ, ರುಚಿ, ವಾಸನೆ ಎಲ್ಲವೂ ಕೂಡ ಇರುತ್ತೆ. ನೈಸರ್ಗಿಕವಾಗಿ ಹಣ್ಣು ಮಾಡಿದಾಗ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಇರುತ್ತೆ. ಆರೋಗ್ಯದ ಮೇಲೆ ಯಾವುದೇ ರೀತಿಯಾದಂತಹ ದುಷ್ಪರಿಣಾಮ ಕೂಡ ಇರೋದಿಲ್ಲ. ಮತ್ತೆ ಸರ್ಕಾರನು ಕೂಡ ಇದನ್ನ ಅನುಮತಿಸಿದೆ. ಇದನ್ನ ಹಣ್ಣು ಮಾಡೋದು ಯಾವ ರೀತಿ ಅಂತಂದ್ರೆ ಬಹಳಷ್ಟು ವಿಧಾನಗಳು ಇದಾವೆ. ಇವತ್ತು ಮಾರ್ಕೆಟ್ನಲ್ಲಿ ನಿಮ್ಗೆ ಎತ್ತರೆಲ್ ಅಥವಾ ಎತ್ತೊಫಾನ್ ಅಂತ ಸಿಗುತ್ತೆ, ಅದನ್ನು ಕೂಡ ಬಳಸ್ಕೊಂಡು ಹಣ್ಣನ್ನ ಮಾಡಬಹುದು. ಈಗ ರೈತರು ಒಂದು ಸಣ್ಣ ಪ್ರಮಾಣದಲ್ಲಿ ಹಣ್ಣನ್ನ ಮಾಡಬೇಕು ಅಂತಂದ್ರೆ ಹೇಗೆ ಮಾಡಬಹುದು, ಅದಕ್ಕೆ ಆದಂತಹ ವಿಧಾನಗಳು ಕೂಡ ಇದಾವೆ. ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಹಣ್ಣುಗಳನ್ನ ಮಾಡುವಂತವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಹಣ್ಣು ಮಾಡುವಂತ ಒಂದು ಘಟಕವನ್ನ ನಿರ್ಮಿಸ್ತಾರೆ, ಅದರಲ್ಲಿ ಉಷ್ಣಾಂಶವನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂದ್ಬಿಟ್ಟು ಎಸಿಗಳನ್ನ ಹಾಕ್ಸಿರ್ತಾರೆ. ಜೊತೆಗೆ ಈ ಎಥಿಲಿನ್ ಗ್ಯಾಸ್ ಸಿಲಿಂಡರ್ ನಲ್ಲಿ ಸಿಗುತ್ತೆ, ಅದನ್ನ ಆ ಗ್ಯಾಸ್ ಅನ್ನ ಆ ಹಣ್ಣಿನ ಘಟಕದಲ್ಲಿ ಒಳಗಡೆ ಬಿಟ್ಟು ಒಳಗಡೆ ಕಾಯಿಗಳನ್ನ ಇಟ್ಟು ಹಣ್ಣನ್ನ ಮಾಡ್ತಾರೆ. ಆದ್ರೆ ಇದನ್ನೆಲ್ಲ ಮಾಡಬೇಕು ಅಂತಂದಾಗ ಹೆಚ್ಚಿನ ಒಂದು ಬಂಡವಾಳ ಬೇಕಾಗುತ್ತೆ. ಆದ್ರೆ ರೈತರು ಬಹಳ ಕಡಿಮೆ ಖರ್ಚಿನಲ್ಲಿ ಹಣ್ಣು ಮಾಡೋದಕ್ಕೆ ಅಂದ್ಬಿಟ್ಟು ನಮ್ಮ ಬೆಂಗಳೂರಿನಲ್ಲಿರುವಂತಹ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯವರು ಒಂದು ವಿಧಾನವನ್ನ ಅಭಿವೃದ್ಧಿಪಡಿಸಿದ್ದಾರೆ. ಅದರಲ್ಲಿ ಏನು ಅಂತಂದ್ರೆ ಒಂದು ಕೊಠಡಿಯನ್ನ ನಿರ್ಮಿಸ್ಕೋಬೇಕು. ಕೊಠಡಿಯನ್ನ ನಿರ್ಮಿಸ್ಕೋಬೇಕು ಅಂತಂದ್ರೆ ಹೇಗೆ ಅಂತಂದ್ರೆ ಪಿವಿಸಿ ಪೈಪ್ಗಳನ್ನ ಈ ಚೌಕಾಕಾರವಾಗಿ ಹಾಕಿ ಒಂದು ಕೊಠಡಿಯನ್ನ ಮಾಡ್ಕೋಬೇಕು. ಆ ಕೊಠಡಿಯನ್ನ ದಪ್ಪವಾಗಿರುವಂತಹ ಪಾಲಿಥಿಲಿನ್ ಚೀಲಗಳನ್ನ ಹಾಕಿ ಮುಚ್ಚಬೇಕು. ಆಗ ಒಂದು ಚೇಂಬರ್ ಅಥವಾ ಕೊಠಡಿ ನಿರ್ಮಾಣ ಆಗುತ್ತೆ. ನಾವು ಯಾವ ಕಾಯಿಗಳನ್ನ ಹಣ್ಣು ಮಾಡಬೇಕು ಅಂತೀವಲ್ಲ ಅದನ್ನ ಪಿವಿಸಿ ಕ್ರೇಟ್ ಒಳಗಡೆ ತುಂಬಿ ಈ ತುಂಬಿದ ನಂತರ ಆ ಕ್ರೇಟ್ಗಳನ್ನ ಆ ಕೊಠಡಿ ಒಳಗಡೆ ಇಡುವಂತದ್ದು ಇಟ್ಟು ಇವತ್ತು ರೈಪ್ ಗ್ಯಾಸ್ ಅಂದ್ಬಿಟ್ಟು ಒಂದು ಎಥಿಲಿನ್ ಗ್ಯಾಸ್ ನಾವು ಟಿನ್ ಕ್ಯಾನ್ ಗಳಲ್ಲಿ ಸಿಗುತ್ತೆ. ನಾವು ಈ ನಮ್ಮ ದೇಹಗಳಿಗೆ ಸೆಂಟ್ರಲ್ ನ ಹೊಡ್ಕೊಳ್ಳೋಕೆ ಯಾವ ರೀತಿ ಕ್ಯಾನ್ ಗಳು ಬರ್ತಲ್ಲ ಅದೇ ರೀತಿ ಸಣ್ಣ ಕ್ಯಾನ್ ಗಳಲ್ಲಿ ಸಿಗುತ್ತೆ. ಆ ಕ್ಯಾನ್ ಅಲ್ಲಿರುವಂತಹ ಗ್ಯಾಸ್ ನ ಕಾಯಿಗಳಲ್ಲಿ ತುಂಬ ಇಟ್ಟಾದ್ಮೇಲೆ ಆ ಚೇಂಬರ್ ಒಳಗಡೆಗೆ ಈಗ ಸುಮಾರು 1.5 ಮೀಟರ್ ಉದ್ದ, 1.5 ಮೀಟರ್ ಅಗಲ, 1.5 ಮೀಟರ್ ಎತ್ತರ ಇರುವಂತಹ ಕೊಠಡಿಗಳಲ್ಲಿ ಸುಮಾರು 4 ಕಡೆ 5-5 ಸೆಕೆಂಡ್ ಅದನ್ನ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿ ಕೊಠಡಿ ಬಾಗಿಲನ್ನ ಮುಚ್ಚಿಬಿಟ್ಟು ಒಂದು ದಿನ ಅಂದ್ರೆ 24 ತಾಸು ಹಾಗೆ ಬಿಟ್ಬಿಡ್ಬೇಕು. 24 ತಾಸು ಆದ ನಂತರ ಆ ಚೇಂಬರ್ ಅನ್ನ ನಾವು ಓಪನ್ ಮಾಡಿ ಕಾಯಿಗಳನ್ನ ನಾವು ಈ ಸಿಎಫ್ಇ ಬಾಕ್ಸ್ ಅಥವಾ ರಟ್ಟಿನ ಬಾಕ್ಸ್ ಅಂತ ಹೇಳ್ತೀವಲ್ಲ ಅದರೊಳಗಡೆ ತುಂಬಿ ಇಡಬೇಕು. ತುಂಬಾ ಸೀಲ್ ಮಾಡಿ ಅದನ್ನ ಮಾರುಕಟ್ಟೆಗೆ ಕಳಿಸ್ಬಿಡ್ಬೇಕು. ಈ ಮಾರ್ಕೆಟ್ಗೆ ಕಳಿಸಿದಂತ ಈ ಕಾಯಿಗಳು 2 ದಿನ ಆದ ನಂತರ ಬಾಕ್ಸ್ ಗಳನ್ನ ಓಪನ್ ಮಾಡ್ತು ಅಂತಂದ್ರೆ ಸಂಪೂರ್ಣವಾಗಿ ಮಾಗಿರುತ್ತವೆ. ತುಂಬಾ ಉತ್ಕೃಷ್ಟವಾದಂತಹ ಗುಣಮಟ್ಟ ಇರುತ್ತೆ. ಬಣ್ಣ ಆಗ್ಬೋದು, ರುಚಿ ಆಗ್ಬೋದು, ವಾಸನೆ ಪ್ರತಿಯೊಂದರದಲ್ಲೂ ಬಹಳಷ್ಟು ಉತ್ಕೃಷ್ಟತೆ ಇರುತ್ತೆ ಮತ್ತೆ ಆರೋಗ್ಯಯುತವಾಗಿ ಇರುತ್ತೆ. ಇವತ್ತು ಈ ಚೇಂಬರ್ನ ನಾವು ನಿರ್ಮಿಸಿಕೊಳ್ಳಕ್ಕೆ ನಮಗೆ ಜಾಸ್ತಿ ಖರ್ಚು ತಗೊಳ್ಳೋದಿಲ್ಲ, ಸುಮಾರು 1,000-5,000 ರೂಪಾಯಿ ಅಷ್ಟು ಆಗ್ಬಹುದು. ಜೊತೆಗೆ ಈ ಟಿನ್ ಕಂಟೈನರ್ ಅಂತ ಹೇಳಿದ್ನಲ್ಲ ಅದು ನಿಮ್ಗೆ ಒಂದು ಟಿನ್ ಗೆ ಸುಮಾರು 250-300 ರೂಪಾಯಿ ವೆಚ್ಚ ತಗುಲುತ್ತೆ. ಅದು ಸುಮಾರು 2.5 ಟನ್ ಅಷ್ಟು ಕಾಯಿಗಳನ್ನ ಹಣ್ಣು ಮಾಗಿಸೋದಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ 1 ಕೆಜಿ ಕಾಯಿನ ಮಾಗಿಸೋದಿಕ್ಕೆ ತಗಲುವಂತ ಖರ್ಚು ಕೇವಲ 25 ಪೈಸೆ. ಇದರಲ್ಲಿ ನಾವು ಕಾಯಿಗಳನ್ನ ಸಮಾನಾಂತರವಾಗಿ ಹಣ್ಣನ್ನ ಮಾಡಿ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನ ಮಾರುಕಟ್ಟೆನಲ್ಲಿ ನಾವು ಗ್ರಾಹಕರಿಗೆ ವಿತರಿಸಬಹುದು. ಮತ್ತೆ ಅದನ್ನ ಕೊಂಡಂತ ಗ್ರಾಹಕರಿಗೂ ಕೂಡ ಉತ್ತಮ ಆರೋಗ್ಯವಾಗಿರುತ್ತೆ ಮತ್ತೆ ಆ ಹಣ್ಣುಗಳು ಹೆಚ್ಚಿನ ದಿನ ಬಾಳಿಕೆ ಬರುತ್ತೆ, ಕೊಳೆಯುವಂತದ್ದು ಸಾಧ್ಯತೆಗಳು ಇರೋದಿಲ್ಲ. ಹಾಗಾಗಿ ನಾನು ರೈತರುಗಳಲ್ಲಿ ಆಗ್ಬಹುದು, ವರ್ತಕರಗಳಲ್ಲಿ ಕೇಳ್ಕೊಳ್ಳೋದು ಅಂತಂದ್ರೆ ನಮ್ಮ ಈ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿರುವಂತಹ ಈ ವಿಧಾನವನ್ನ ತಾವು ಅಳವಡಿಸಿಕೋಬೇಕು, ಕ್ಯಾಲ್ಸಿಯಂ ಕಾರ್ಬೈಡ್ ಬಳಕೆಯನ್ನ ಆದಷ್ಟು ತಡಿಬೇಕು ಅಂತ ಕೇಳ್ಕೊಳ್ತೀವಿ. ಇದಾದ ನಂತರ ಬಹಳಷ್ಟು ರೈತರುಗಳು ಮಾರುಕಟ್ಟೆಗೆ ಈ ಕಾಯಿಗಳನ್ನ ತೆಗೆದುಕೊಂಡು ಹೋಗಿ ಮಾರಾಟ ಮಾಡುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಅದಕ್ಕೆ ನಾನು ಒಂದು ಮುಖ್ಯವಾಗಿ ಒಂದು ವಿಷಯ ಹೇಳೋದು ಏನಂತಂದ್ರೆ, ಹಾಗೇನೆ ಈಗ ಕಾಯಿಗಳನ್ನ ಕೊಯ್ಲು ಮಾಡಿ ಹಾಗೇನೆ ಯಾರಿಗೋ ಒಬ್ಬರಿಗೆ ವರ್ತಕರಿಗೆ ನೀವು ಮಾರಾಟ ಮಾಡೋದಕ್ಕಿಂತ ನಾನು ಈಗ ತಿಳಿಸಿದಂಗೆ ವೈಜ್ಞಾನಿಕವಾಗಿ ಕಾಯಿಗಳನ್ನ ನೀವು ಹಣ್ಣು ಮಾಡಿ ಇವತ್ತು ಸಿಎಫ್ಇ ಬಾಕ್ಸಸ್ ಅಂತ ಬರುತ್ತೆ, ಅದು 2 ಕೆಜಿ ಬಾಕ್ಸ್ ಆಗ್ಬಹುದು, 5 ಕೆಜಿ ಬಾಕ್ಸ್ಗಳು ಆಗ್ಬಹುದು, ಅದರಲ್ಲಿ ಈ ಹಣ್ಣುಗಳನ್ನ ಇಡಬೇಕು. ಅಂದ್ರೆ ಕೆಳಗಡೆ ಅರ್ದಿರುವಂತ ಪೇಪರ್ ಚೂರುಗಳನ್ನ ಇಟ್ಟುಬಿಟ್ಟು ಕಾಯಿಗಳನ್ನ ಅದ್ರಲ್ಲಿ ಜೋಡಿಸಿ ಸರಿಯಾಗಿ ಪ್ಯಾಕಿಂಗ್ ಮಾಡಿ ನಿಮ್ಮದೇ ಆದಂತ ಒಂದು ಬ್ರ್ಯಾಂಡ್ ನ ಹೆಸರನ್ನ ಕೊಟ್ಟು ಅದನ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ನೇರವಾಗಿ ಮಾರುಕಟ್ಟೆಯನ್ನ ಮಾಡಬೇಕು. ಈ ರೀತಿ ನೇರವಾಗಿ ಮಾರುಕಟ್ಟೆಯನ್ನ ಮಾಡಿದಾಗ ಕನಿಷ್ಠ ನಿಮ್ಗೆ 30-40% ಅಷ್ಟು ಹೆಚ್ಚಿನ ಲಾಭವನ್ನ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ತೋಟಗಾರಿಕೆ ಇಲಾಖೆಯವರಾಗಬಹುದು, ಜಿಲ್ಲಾ ಕೇಂದ್ರ ಸ್ಥಾನಗಳಲ್ಲಾಗ್ಬೋದು ಅಥವಾ ನಮ್ಮ ರಾಜ್ಯದ ಬೆಂಗಳೂರಿನಲ್ಲಿ ಆಗ್ಬೋದು, ಮಾವು ಮೇಳಗಳು ಅಂತ ಅಥವಾ ಬೇರೆ ಬೇರೆ ಹಣ್ಣಿನ ಮೇಳಗಳನ್ನ ಮಾಡ್ತಾ ಇರ್ತಾರೆ, ಅಲ್ಲಿಗೂ ಕೂಡ ತಾವು ಹೋಗಿ ಈ ನೇರವಾಗಿ ಮಾರಾಟವನ್ನ ಮಾಡಬಹುದು. ಇದರಿಂದ ರೈತರಿಗೂ ಕೂಡ ಹೆಚ್ಚಿನ ಲಾಭ ಇರುತ್ತೆ, ಗ್ರಾಹಕರಿಗೂ ಕೂಡ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಹಣ್ಣುಗಳು ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಇದಲ್ಲದೆ ಇನ್ನು ಕೆಲವೊಂದು ವಿಚಾರಗಳನ್ನ ಹೇಳಬೇಕು ಅಂತಂದ್ರೆ, ಈ ಕಾಯಿಗಳನ್ನ ಕೊಯ್ಲು ಮಾಡೋದಕ್ಕೆ ಮುಂಚೆ ರೈತರುಗಳು ಸಿಂಪರಣೆಯನ್ನ ತೆಗೆದುಕೊಳ್ತಾರೆ. ಬಹಳಷ್ಟು ತರಕಾರಿಗಳಲ್ಲಿ ನೋಡಿದೀವಿ, ಹಣ್ಣುಗಳಲ್ಲಿ ನೋಡಿದೀವಿ, ಕೆಲವೊಂದು ಕೀಟನಾಶಕಗಳು ಅಥವಾ ರೋಗನಾಶಕಗಳನ್ನ ಸಿಂಪರಣೆಯನ್ನ ಮಾಡಿ ಕೆಲವೇ ದಿನಗಳಲ್ಲಿ ಅದನ್ನ ಕಾಯಿಗಳನ್ನ ಕೊಯ್ಲು ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂತಂದ್ರೆ, ಹಣ್ಣು ಅಥವಾ ತರಕಾರಿಗಳಲ್ಲಿ ಕೀಟನಾಶಕದ ಅಂಶ ಜಾಸ್ತಿ ಇರುತ್ತೆ, ಅದನ್ನ ತಿಂದಂತಹ ಗ್ರಾಹಕನಿಗೂ ಕೂಡ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ನಾನು ಒಂದು ಮುಖ್ಯವಾಗಿ ಹೇಳೋದು ಅಂತಂದ್ರೆ, ಯಾವುದೇ ತರಕಾರಿ ಆಗ್ಬೋದು ಅಥವಾ ಕಾಯಿ ಹಣ್ಣುಗಳು ಆಗ್ಬೋದು, ಕೊಯ್ಲು ಮಾಡುವ 40-45 ದಿವಸಕ್ಕೆ ಮೊದಲನೇ ನಿಮ್ಮ ಕೊನೆಯ ಸಿಂಪರಣೆಯನ್ನ ಕೈಗೊಳ್ಳಬೇಕು. ಅದಾದ ನಂತರ ದಯವಿಟ್ಟು ಯಾವುದೇ ಸಿಂಪರಣೆಯನ್ನ ನೀವು ಮಾಡಬೇಡಿ. ಅದು ಕೀಟನಾಶಕಗಳ ಅಂಶ ಜಾಸ್ತಿ ಕಾಯಿಗಳಲ್ಲಿ ತರಕಾರಿಗಳಲ್ಲಿ ಇದ್ದು ಗ್ರಾಹಕರಿಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನ ಉಂಟು ಮಾಡುತ್ತೆ. ಹಾಗೆ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ, ಈಗ ಬೇಸಿಗೆ ಪ್ರಾರಂಭ ಆಗ್ತಾ ಇದೆ, ಕಲ್ಲಂಗಡಿ ಕೂಡ ಮಾರುಕಟ್ಟೆಗೆ ಬರ್ತಾ ಇದೆ. ಕೆಲವೊಂದು ಕಡೆ ಗಮನಿಸಿರುವ ಅಥವಾ ಪೇಪರ್ಗಳಲ್ಲಿ ಓದಿರುವ ಪ್ರಕಾರ, ಕೆಲವೊಂದು ಕಲ್ಲಂಗಡಿಗೆ ಇಂಜೆಕ್ಷನ್ ಮುಖಾಂತರ ರಾಸಾಯನಿಕವನ್ನ ತುಂಬುತ್ತಾ ಇದ್ದಾರೆ, ಅದು ಕೆಂಪು ಬಣ್ಣಕ್ಕೆ ಬರಲಿ ಅಂತ. ಇದು ಕೂಡ ಆರೋಗ್ಯಯುತವಾದಂತಹ ಬೆಳವಣಿಗೆ ಅಲ್ಲ. ಇವತ್ತು ಏನು ಅಂತಂದ್ರೆ, ಕೆಲವರು ಯಾವುದೋ ಒಂದು ದುರಾಸೆಯಿಂದ ಕಲ್ಲಂಗಡಿಗೆ ಎರಿಥ್ರೋಸಿನ್ ಅಂತ ಒಂದು ರಾಸಾಯನಿಕವನ್ನ ಇಂಜೆಕ್ಷನ್ ಸಿರಂಜ್ ಮುಖಾಂತರ ಕೊಡೋದ್ರಿಂದ ಆ ಒಳಗಿನ ಹಣ್ಣಿನ ತಿರುಳು ಬೇಗನೆ ಜಾಸ್ತಿ ಗಾಢವಾದ ಕೆಂಪು ಬಣ್ಣಕ್ಕೆ ಇರುತ್ತೆ, ಹಾಗಾಗಿ ರಾಸಾಯನಿಕವನ್ನ ನೀಡ್ತಿದ್ದಾರೆ. ಇದು ಕೂಡ ಒಂದು ಮೌಲ್ಯಯುತವಾದಂತಹ ಒಂದು ಗುಣಧರ್ಮ ಅಲ್ಲ, ದಯವಿಟ್ಟು ಇದನ್ನ ನಿಲ್ಲಿಸಬೇಕು. ಈ ರಾಸಾಯನಿಕವನ್ನ ಹಣ್ಣುಗಳಲ್ಲಿ ತುಂಬೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಮಕ್ಕಳುಗಳಲ್ಲಿ ಅವರ ಒಂದು ಬೆಳವಣಿಗೆನೆ ಕೂಡ ಬದಲಾವಣೆ ಆಗ್ಬಿಡುತ್ತೆ. ಸಣ್ಣ ಮಕ್ಕಳು ಬೇಗನೆ ಮೆಚೂರ್ಡ್ ಆಗುವಂತದ್ದು ಅಥವಾ ಬುದ್ಧಿಮಾನ್ಯ ತರ ಆಗುವಂತದ್ದು, ಅವರಲ್ಲಿ ಥೈರಾಯ್ಡ್ ಹಾರ್ಮೋನ್ನ ಒಂದು ಉತ್ಪಾದನೆ ಸರಿಯಾಗಿ ಆಗದೇ ಇರುವಂತದ್ದು, ಈ ರೀತಿ ಬಹಳಷ್ಟು ದುಷ್ಪರಿಣಾಮಗಳು ಆಗ್ತವೆ. ಈ ಯಾರಾದರೂ ಈ ತರ ಇಂಜೆಕ್ಷನ್ ಕೊಟ್ಟು ಅದನ್ನ ಕೆಂಪು ಮಾಡಿದರೆ ಅಂತ ಕಂಡುಹಿಡಿಬೇಕು ಅಂತಂದ್ರೆ, ಒಂದು ಟಿಶ್ಯೂ ಪೇಪರ್ನೋ ಅಥವಾ ಒಂದು ಹತ್ತಿಯನ್ನ ಉಂಡೆನ ತಗೊಂಡು ಆ ತಿರುಳಿನ ಮೇಲೆ ಸವರ್ತು ಅಂತಂದ್ರೆ, ಆ ಸವರದಂತ ಟಿಶ್ಯೂ ಪೇಪರ್ ಅಥವಾ ಹತ್ತಿನಲ್ಲಿ ಗಾಢ ಕೆಂಪು ಆಗಿತ್ತು ಅಂತಂದ್ರೆ ಅದನ್ನ ಆ ತರ ಇಂಜೆಕ್ಷನ್ ಕೊಟ್ಟು ಮಾಡಿರ್ತಾರೆ ಅಂತ ಒಂದು ಅಭಿಪ್ರಾಯ ಇದೆ. ಹಾಗಾಗಿ ನಾನು ಎಲ್ಲ ವರ್ತಕರಲ್ಲಿ ಆಗ್ಬೋದು, ರೈತ ಬಾಂಧವದಲ್ಲಿ ಆಗ್ಬೋದು, ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ರಾಸಾಯನಿಕ ಇಲ್ಲದೆ ಇರುವಂತಹ ಪದಾರ್ಥಗಳನ್ನ ನೀಡುವಲ್ಲಿ ನಿಮ್ಮ ಪಾತ್ರ ಬಹಳ ಇದೆ. ಹಾಗಾಗಿ ಈ ಸಮಾಜದ ಒಂದು ಉತ್ತಮವಾದ ಬೆಳವಣಿಗೆಗೆ ತಾವೆಲ್ಲರೂ ಕೈ ಜೋಡಿಸ್ತಾ ರಾಸಾಯನಿಕ ಮುಕ್ತವಾದ ಪದಾರ್ಥಗಳನ್ನ ಮಾರುಕಟ್ಟೆಗೆ ತರಬೇಕು ಅಂತ ಕೇಳ್ಕೊತಾ, ತಮಗೆ ಕೊಯ್ಲೋತ್ತರ ತಂತ್ರಜ್ಞಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಅವಶ್ಯಕತೆ ಇದ್ದಲ್ಲಿ ನನ್ನ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆ 9986-30-4697. ಧನ್ಯವಾದಗಳು. ಈ ತನಕ ತೋಟಗಾರಿಕೆ ಬೆಳೆಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಹಣ್ಣು ಮಾಡುವ ವಿಧಾನ ಕುರಿತು ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೊಯ್ಲೋತ್ತರ ತಂತ್ರಜ್ಞಾನ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಚಂದನ್ ಅವರಿಂದ ಮಾಹಿತಿ ಕೇಳಿದಿರಿ. ड्रग्स से मुक्ति पाएं, नालसा का साथ अपनाएं. नालसा की डॉन यूनिट से संबंधित जानकारी के लिए कॉल कीजिए 1500 पर. री ಒಂದ್ ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಈಗ ಕೇಳಿ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ್ಕ ಬಾರಿ ಪರಾಜಣ, ಎಷ್ಟ್ ದಿನ ಆಯ್ತು, ಏನ್ ಕತೆ, ಬೆಟ್ಟೆ ಆಗ್ಲಿಲ್ಲ, ಏನಿಲ್ಲ, ಹಿಂಗೆ ನೋಡುವ ಕೆಲ್ಸ ಇರ್ತವ. ಹೌದ್ ಬಿಡು, ಯಾರ್ ಖಾಲಿ ಕೂತಾರ ಈಗ? ಎಲ್ಲರೂ ಕೆಲಸದವರೇ ಇದಾರಪ್ಪ. ಹೌದು, ಎಲ್ಲರೂ ಕೆಲಸದವ್ರ ಇದ್ದಾರ. ಹಂಗಂದ್ರೆ ನಾನೇ ಹೆಚ್ಚಿನ ಕೆಲಸ ಮಾಡ್ಲಿತ್ತಿಲ್ಲ, ನಿನಗೆ ಹೇಳಿದ್ದಿಲ್ಲ ನಾನು. ಅದೇ ಅನ್ಕೊಳ್ಳಿಗತ್ತೀನಿ, ನಾನು ಕೆಲಸ ಇತ್ತು ಅಂತಂದ್ರೆ ಮತ್ತೆ ಎಲ್ಲರಿಗಿಂತ ಹೆಚ್ಚಿನ ಕೆಲಸಗಳು ನೀನು ಯಾವೇನಂತ ನನಗೆ. ಹೆಚ್ಚಿನ ಕೆಲಸ ಇಲ್ಲ, ವಯಸ್ಸಾಗದಂತ ಅರ್ಥದ. ಏ ಹಂಗ್ಯಾಕಂತೀಯಪ್ಪ, ವಯಸ್ಸು ನೋಡು ಅದು ದೇಹಕ್ಕಾಗ್ತದಪ್ಪ, ಮನಸ್ಸಿಗಾಗಂಗಿಲ್ಲ ವಯಸ್ಸು. ವಿಚಾರಕ್ಕಾಗೋದಿಲ್ಲ, ವಿಚಾರಕ್ಕಾಗಂಗಿಲ್ಲ. ನಾವ್ ಏನ್ ಮಾಡ್ಬೇಕು ಅನ್ಕೊಂಡಿರ್ತೀವಲ್ಲ ಆ ಕೆಲಸಗಳು ಮನಸ್ಸು ಮಾಡಿದ್ವಿ ಅಂದ್ರೆ ತಾನೇ ಆಗ್ಬಿಡ್ತಾವ. ಅದಕ್ಕೆ ವಯಸ್ಸಿಗೆ ನೋಡಂಗಿಲ್ಲ ಅದು. ಇದು ಕರೆಕ್ಟ್ ಹೇಳಿದ್ರು ಶೋಭಕ್ಕ. ನೀ ಈಗ ವಯಸ್ಸು ಅಂತ ನನ್ ಮುಂದೆ ಹೇಳಿದ್ರೆ ನಾ ಹೆಂಗ್ ಕೇಳ್ತೀನಿ ಇದನ್ನೆಲ್ಲ? ನೀ ಎಂದ ಎಕ್ಸ್ಕ್ಯೂಸ್ ಕೊಡ್ತೀನೋ ಹಿಂಗಂದ್ರೆ ನೀ ಉಲ್ಟಾ ಹುರಿದುಂಬಿಸ್ಬಿಟ್ಟೆ. ಅಂತವೆಲ್ಲ ನಡೆಯೋದಿಲ್ಲ ನಂಬಲ್ಲಿ, ನಡೆದಿಲ್ಲ. ಹೌದೌದೌದು. ಈಗ ಏನಾಗದ, ಈ ನೀರ್ ಕುಡಿಯೋದನ್ನದಲ್ಲ, ಬ್ಯಾಸಿಗೆ ಒಳಗೆ ನಮ್ ನೀರ್ ಹೆಚ್ಚಿಬೇಕು. ಹೌದು. ಆಮೇಲೆ ಇಲ್ಲಿ ಕೆಲವೊಂದನ್ನ ನಾವು ಮುಂಜಾಗ್ರತೆ ವಹಿಸ್ಬೇಕು. ಏನಂತಂದ್ರ ಯಾವಾಗ್ಲೂ ನೀರ್ ಬದಲಾಸುವಂಗ ನಾವು ನೋಡ್ಬಾರ್ದು. ಅಂದ್ರೆ ಮನೆಯ ಹೊರಗೆ ಹೋಗ್ತೀವಿ ಅಂತಂದ್ರೆ ಮನಿ ನೀರ ಒಯ್ಬೇಕು, ನೀರ್ ತಗೊಂಡ್ಹೋಗ್ಬೇಕು. ಎಲ್ಲೆಲ್ಲ ಕಂಡು ನೀರ್ ಕುಡಿಲಿಕ್ಕೆ ಹೋಗ್ಬಾರ್ದು. ಅವ್ರು ಕುಡಿತಾರೆ, ಅವ್ರಿಗೆ ಏನಾಗಿಲ್ರಿ, ನಮಗೇನಾಗ್ತದ ಅಂತ ಹಂಗಲ್ಲ. ಒಳ್ಳೆ ನೀರು, ಶುದ್ಧವಾದ ನೀರು ಕುಡಿಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಯಾವಾಗ್ಲೂ ಜೊತೆಗೆ ನೀರ್ ಇಟ್ಕೊಂಡು ಹೋಗ್ಬೇಕು. ಆಮೇಲೆ ಇನ್ನೊಂದು ಶೋಭಕ ಬಹಳ ಮುಖ್ಯವಾಗಿರುವಂತದ್ದು, ಸಾಮಾನ್ಯವಾಗಿ ನಾ ತಪ್ಪು ಮಾಡೋದು ನೋಡ್ಲಿತ್ತೀನಿ ಏನಂತಂದ್ರೆ, ಹೊರಗಿಂದ ಬಂದ ತಕ್ಷಣ ಘಟ ಘಟ ಘಟ ಘಟ ನೀರ್ ಕುಡಿದು. ಖರೇ, ಈಗ ಎಲ್ಲಾರು ಹಂಗೆ ಮಾಡ್ತಾರೆ, ಹೊರಗೆ ಹೋಗಿ ಬಂದ ಕೂಡಲೇ ನೀರ್ ಕುಡಿದ್ ಬಿಡವ್. ಹೆಚ್ಚು ಘಟ ಘಟ ನೀಟೇ ನೀರ್ ಕುಡಿದ್ ಅಂದ್ರೆ ಒಂದ್ ತಂಬಿ ಇರ್ಲಿ, ಗ್ಲಾಸ್ ಇರ್ಲಿ, ಒಂದ್ಸಲ ಬಾಯಿಗೆ ಹಚ್ಚಿದ್ರು ಅಂದ್ರೆ ಮುಗಿಯತನ ಬಿಡೋದಾರೆ. ಖರೇ. ಆದ್ರೆ ಇಲ್ಲಿ ಏನಂತಂದ್ರೆ ಏನಾಗಿರ್ತಾನ, ಹೊರಗೆಲ್ಲ ತಿರುಗಿಡಬರ್ತೀವಿ, ನಮ್ಮ ಗಂಟ್ಲೆಲ್ಲ ಒಣಗಿರ್ತದೆ. ಆ ಒಣಗಿದ ಸಮಯದೊಳಗ ನಾವು ಒಮ್ಮೆಗೆ ನೀರ್ ಕುಡಿದ್ವಿ ಅಂತಂದ್ರ ಅಲ್ಲಿ ಬಹಳಷ್ಟು ಅನಾಹುತಗಳು ಆಗ ಸಾಧ್ಯ. ಅದಕ್ಕೆ ಏನ್ ಮಾಡಬೇಕು, ಒಂದ್ ಎರಡು ಗುಟುಕು ನಾವು ಕುಡಿದು ಆ ಗುಟುಕು ನೀರು ಪೂರ್ಣ ನಮ್ಮ ಗಂಟಲಿಂದ ಹಿಡಿದು ಹೊಟ್ಟೆ ಹೋಗಿ ಮುಟ್ಟಬೇಕದು. ಮುಟ್ಟಿದ ಮೇಲೆ ಆಮೇಲೆ ಕುಡಿಬೇಕು. ಸರಿ ಅದೇ ಬಿಡು, ನನಗನ್ಸಿದ ಮಟ್ಟಿಗೆ ಒಂದ್ ಎರಡು ನಿಮಿಷ ಬಿಟ್ಟು ಕುಡಿದ್ರೆ ಅಂತ. ಅಲ್ಲ, ಎರಡು ನಿಮಿಷ ಬಿಟ್ಟು ಸಹಿತ ಘಟ ಘಟ ಕುಡಿಯಂಗಿಲ್ಲ, ಕುಡಿಬಾರ್ದು ನೀರು. ಅವಾಗ್ನು ಒಂದೆರಡು ಗುಟುಕ್ ಕುಡಿದು ಅದೇ ಹೊಟ್ಟೆ ಮುಟ್ಟಿದ ಮೇಲೆ ಆಮೇಲೆ ಕುಡಿಯೋದು. ಇದು ನೀರಿಂದ ಐತೆ. ಇನ್ನೊಂದೇನಂದ್ರೆ ಶೋಭಕ, ಆದಷ್ಟು ಈ ಹಣ್ಣಿನ ಜ್ಯೂಸ್ ಇರ್ತಲ್ಲ, ಅವು ಫ್ರೆಶ್ ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು. ಈಗ ಎಲ್ಲಾ ಕಡೆ ಟರ್ಬೂಜ್ ಹಣ್ಣು ಸಿಗ್ತಾವ, ಕಲ್ಲಂಗಡಿ ಹಣ್ಣು ಸಿಗ್ತಾವ, ದ್ರಾಕ್ಷಿ ಹಣ್ಣು ಸಿಗ್ತಾವ, ಸೇಬು ಹಣ್ಣು ಸಿಗ್ತಾವ, ಎಲ್ಲಾ ಕಡೆ ಸಿಗ್ಲಿತ್ತ, ದೊಡ್ಡವರು ಹಳ್ಳಿ ಊರು ಏನಿಲ್ಲ. ಇವನ್ ನಾನು ನಿಯಮಿತವಾಗಿ ಯಾವಾಗ ಸಾಧ್ಯ ಆಗಲ್ಲ, ದಿವಸ ಅಂತ ಹೇಳಿದ್ರೆ ಅನುಕೂಲದವರು ದಿವಸ ಇಲ್ಲ ಎರಡು ದಿವಸಕ್ಕೊಮ್ಮ, ವಾರಕ್ಕೊಮ್ಮ ಈ ಜ್ಯೂಸ್ ಅನ್ನ ಮಾಡ್ಕೊಂಡು. ಇನ್ನೊಂದ್ ಸಲ ಹೇಳ್ತೀನಿ, ಏ ನಮ್ ಬಹಳ ಬಡವರು ಇದ್ರಿ, ನಮ್ಗೆ ಆಗೋದಿಲ್ರಿ, ಮಾವಿನಕಾಯಿ ಸಿಗ್ತಾವ. ಹೌದಲ್ಲ, ಮಾವಿನಕಾಯಿ ಸುಟ್ಟು ಪಾನಕ ಮಾಡಿದ್ರೆ ಬೇಕಾದಂಗ. ಮಾವಿನ ಹಣ್ಣಿನ ಪಾನಕ ಅಂತೂ ಬ್ಯಾಸಿಗೆದಿಂದಾಗ ಅದೇ ಕುಡಿಯೋದಾಗ್ತದೆ ನೋಡು. ಹೌದಿಲ್ಲ, ಸುಟ್ಟು ನೀ ಪಾನಕ ಮಾಡು, ಆ ಸುಟ್ಟಿದ ವಾಸನೆ, ಆ ಹುಳಿ, ಆ ಸಿ, ಬಾಳ ಬಾಳ ಹೇಳ್ಬಿಡ. ಹೌದಿಲ್ಲ, ಇಂಥವು ಈ ಪಾನಕ ಇದು ಕುಡಿಬೇಕು. ಆಮೇಲೆ ಇದ್ರ ಜೊತೆಗೆ ಮಜ್ಜಿಗೆ ಮಾಡಿಡ್ಬೇಕು, ಯಾರ ಮನೆಗೆ ಬಂದ್ರ ಅಂತ ಇಟ್ಕೋ. ಈಗ ನಮ್ಮಲ್ಲಿ ಏನಂತಂದ್ರೆ, ನಿಂಗ್ ಸಿಟ್ಟು ಬರ್ತಾ ಚಾ ಕುಡಿಬೇಡ ಅಂತ ನೀವು ಬೈತಿ ಮತ್ತೆ. ಚಾ ಕುಡಿಬೇಡ ಅಂತ ಹೇಳೋದಿಲ್ಲ, ಚಾ ಜೊತೆಗೆ ಈ ಮಜ್ಜಿಗೆ, ಮಜ್ಜಿಗೆ ಅದ್ರೊಳಗೆ ನೀ ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ, ಕೊತ್ತಂಬರಿ, ಜೀರಿಗೆ ಪೌಡರ್ ಒಂಚೂರು ಉಪ್ಪು ಹಾಕಿ ಕುಡಿದ್ ಬಿಟ್ರಾಯ್ತು, ಚಂದ ಹೊಟ್ಟಿನ ತುಂಬಿಡ್ತಾನ. ಹೌದಲ್ಲ, ನಾ ಯಾಕೆ ಹೇಳ್ತೀನಂದ್ರ, ದೇಹದ ನೀರಿನ ಅಂಶ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಇವೆಲ್ಲ ಹೆಂಗ್ ಬರುತ್ತೆ ಹೇಳು, ಇದರಿಂದ ಬರುತ್ತೆ. ಹೌದು, ನೀರಿನ ಅಂಶ ಹೋಗೋದ್ರಿಂದನೆ ಮತ್ತೆ ಅದು ಏನೋ ಅಂತಾರಲ್ಲೋಪ, ಡಿಹೈಡ್ರೇಷನ್ ಆಗ್ಬಾರ್ದು ಅಂತಂದ್ರೆ ಇದು ನಾವು ತಗೊಳ್ಬೇಕು, ನಮ್ ಜೊತೆ ಮಕ್ಕಳ ಕಡೆನೂ ಹೆಚ್ಚಿಗೆ. ಇದು ಮಕ್ಕಳದೇನ್ ಹೇಳ್ತಲ್ಲ, ಅದು ಮಾತ್ರ ಬಹಳ ಬಹಳ ಕಾಳಜಿ ತಗೋಬೇಕು ನೋಡು. ಅದಕ್ಕ ನಾನ್ತೀನಿ, ಮಕ್ಕಳ ಬಗ್ಗೆ ನಾವು ಸ್ವಲ್ಪ ಕಾಳಜಿ ವಹಿಸಿ, ಅವರಿಗೆ ಬ್ಯಾಡ ಅಂತಂದ್ರೆ ಸಿಟ್ಟು ಬರ್ತದೆ. ಹೌದು, ಹೌದಲ್ಲ, ಅವರಿಗೆ ಒಂದು ಟೈಮ್ ಮಾಡಿಬಿಡ್ಬೇಕು, ಟೈಮ್ ಮಾಡಿ ಆಟ ಆಡಿ ಬರ್ರಿ. ಅವರಿಗೂ ಏನಂತಂದ್ರೆ ಆದಷ್ಟು ಹೋಗುವಾಗ ಒಂದು ಚೀಲದೊಳಗ ಒಂದು ಬಾಟ್ಲಿ ನೀರ್ ಕೊಟ್ಟು. ಓಹೋ, ಇದನ್ನ ಯಾರು ಮಾಡ್ತಾರಪ್ಪ ನೋಡು ಶುಭಕ. ಒಳ್ಳೇದನ್ನ ಯಾರೋ ಒಬ್ಬರಿಂದ ಶುರು ಹಾಕ್ಬೇಕು. ಖರೇ, ಹೌದು, ಯಾರು ಮಾಡ್ತಾರ ಅಂದ್ರೆ ರಾಗ ಹೇಳದಿಲ್ಲ, ಹಿಂಗೆ ಎಲ್ಲ ರಾಗ ಹೇಳಿದ್ರೆ ದೊಡ್ಡ ರಾಗ ಆಗ್ಯದ. ಖರೇ ಅದೇ, ಈಗ ಮನೇಲಿಂದ ದೂರ ಹೋಗಿ ಆಟ ಆಡೋರು ಇದ್ದು ಅಂತಂದ್ರೆ ಏನಾರು ತಗೊಂಡು ಹೋಗಿರ್ತಾರೆ. ಮನ್ನ ನಾ ಇಲ್ಲಿ ಗ್ರೌಂಡಿಗೆ ಹೋಗಿ ಶೋಭಕ್ಕ ಏನ್ ಹೇಳ್ತೀನಿ, ಎಲ್ಲರೂ ಒಂದು ಚೀಲದೊಳಗ ಒಂದು ಬಾಟ್ಲಿ ನೀರೇ ತಂದಾರ. ಹೌದಲ್ಲ, ಅದ್ರ ಜೊತೆಗೆ ಒಂದಿಬ್ರು ಮಜ್ಜಿಗಿನೂ ತಗೊಂಡ್ ಬಂದಾರ. ಓಹೋ, ಅವ್ರು ಬಾಳ ತಿಳುವಳಿಕೆ ಇದ್ದವ್ರ ಅಂತ ಅನ್ಸದಪ್ಪ. ಅಂದ್ರ ನಡೆದನು ಕೆಲವೊಬ್ರು ಶುರು ಮಾಡ್ಯಾರ, ಅದಕ್ಕ ನಾವು ನಮ್ ನಮ್ಮ ಮನೆಯಿಂದ ಶುರು ಮಾಡಿದ್ವಿ. ನಮ್ ಹುಡುಗರು ಒಯ್ದ್ರು, ಒಬ್ಬ ಬಂದಿರ್ತಾನೆ ಇನ್ನೊಬ್ಬ, ನೀ ತಂದೇನು, ನಾಳೆ ನಾನು ತರ್ತೀನಿ ಬಿಡು. ಹೌದಲ್ಲ, ಹಿಂಗ ಒಂದು ಮೆಸೇಜ್ ಸ್ಪ್ರೆಡ್ ಆಗ್ಬೇಕು. ಹೌದಲ್ಲ, ಆಮೇಲೆ ಇದ್ರ ಜೊತೆ ಶೋಭಕ್ಕೆ ಇನ್ನೊಂದು ಬಹಳ ಮುಖ್ಯ. ನಾವ್ ಇಷ್ಟೊತ್ತನ ನಮ್ದು ಮಕ್ಕಳದು ನಾವ್ ಮಾತಾಡಿದ್ವಿ, ಪ್ರಾಣಿಗಳದು ಅದ್ರ ಕಡೆ ಲಕ್ಷಣ ಇರಂಗಿಲ್ಲ ನೋಡಿ, ಯಾರಿಗೂ ಯಾರಿಗೂ ಲಕ್ಷ ಇರಂಗಿಲ್ಲ. ಹಳ್ಳಿ ಒಳಗ ಮಾತ್ರ ಮಧ್ಯಾಹ್ನ ತನಕನೇ ಅವತರ ಕೆಲಿನ ಕೆಲಸ ಮಾಡಿಸ್ಕೊಂಡಿರ್ತಾರೆ, ಹೊರತಾಗಿ ಅದಕ್ಕಿಂತ ಹೆಚ್ಚಿಗೆ ಕಾಳಜಿ ಯಾರು ಮಾಡಂಗಿಲ್ಲ. ಮಾಡ್ತಾರೆ, ಮಾಡೋದಂತಲ್ಲ, ಕೆಲವೊಬ್ರು ಮಾಡ್ತಾರೆ, ಕೆಲವೊಬ್ರು ಮಾಡೋದಿಲ್ಲ, ಬಹಳ ಕಮ್ಮಿ ಅಪ್ಪ. ಹೌದಲ್ಲ, ಅದಕ್ಕೆ ನಾನು ಹೇಳ್ತೀನಿ ಶೋಭಕ, ಅವಕ್ಕೂ ಶುದ್ಧವಾದ ಕುಡಿಯುವ ನೀರು ಸಿಗುವಂಗ ನಾವು ವ್ಯವಸ್ಥೆ ಮಾಡೋದು. ನಮ್ದೇ ಹಂಗ ಆರೋಗ್ಯದಲ್ಲ, ಪ್ರಾಣಿ ಪಕ್ಷಿಗಳದ ಆರೋಗ್ಯದ, ಅವಕ್ಕೂ ಒಳ್ಳೆ ನೀರ್ ಬೇಕು. ಪ್ರಾಣಿಗಳವ ಪಕ್ಷಿಗಳ ಹೊಲಸು ನೀರು ಕುಡ್ಲಿಕ್ಕೆ ಆಗೋದಿಲ್ಲ, ಕುಡಿದ್ರ ಅವುಗಳ ಆರೋಗ್ಯ ಸಹಿತ ಹಾಳಾಗ್ತದೆ. ಅದಕ್ಕ ಎಲ್ಲಿ ಒಳ್ಳೆ ಶುದ್ಧ ನೀರ್ ಸಿಗ್ತಾವ, ಎಲ್ಲಿ ಹ್ಯಾಂಡ್ ಪಂಪ್ ಅದಾವ, ಎಲ್ಲಿ ಬೋರ್ವೆಲ್ ಅದಾವ, ಅಥವಾ ಯಾವ ದೊಡ್ಡ ರೈತರ ಹತ್ರ ಬಾವಿ ಅದ, ಯಾರ ಹತ್ರ ನೀರಿನ ಹೌಸ್ ಅದ, ಅಂತಲ್ಲಿ ಹೋಗಿ ಸ್ವಲ್ಪ ಯಾವ ರೈತ ಇನ್ನೊಬ್ಬ ರೈತನ ದನಗಳ ನೀರ್ ಕುಡಿದ ಬ್ಯಾಡ ಅಂತ ಈಗ ಮನೆ ಮುಂದೆ ಮಂತ್ರಿ ಇಟ್ಟಿರ್ತಾರಪ್ಪ, ಅದ್ರದಾಗ ಮುಸುರಿ ನೀರ ಅದಿರ್ತಾವಿಲ್ಲ, ಬೇರೆ ಯಾವ್ದೇ ದನ ಬಂದ್ ಕುಡಿಲಿಕ್ಕೆ ಹತ್ರನು ಕುಡಿಲಿ ಬಿಡು ಅಂತ ಯಾರು ಹೊಡಿತಾರನು, ಯಾರು ಹೊಡಿಯಂಗಿಲ್ಲ, ಯಾರು ಹೊಡಿಯಲ್ಲ. ಹೌದಿಲ್ಲ, ಇಂತ ವ್ಯವಸ್ಥೆ ಮಾಡಿ ದಿವಸಕ್ಕೆ ಏನಂತಾರೆ ಬರ್ತೇನೆ ತಜ್ಞರು, ಮೂರಿಂದ ನಾಲ್ಕು ಸಲ ದನಗಳಿಗೆ ನೀರ್ ಕುಡಿಸ್ಬೇಕು, ನೀರ್ ಕುಡಿಸ್ಬೇಕು ಮೂರಿಂದ ನಾಲ್ಕು ಸಲ, ಮುಂಜಾನೆ 10:00 ಮಧ್ಯಾಹ್ನಕ್ಕೊಮ್ಮೆ, ನಾಲ್ಕಕ್ಕೊಮ್ಮೆ, ಆಮೇಲೆ ಸಂಜೆ ಮಾಡೋಮೆ, ಈಗ ನಾಲ್ಕು ಸಲ ನೀರ್ ಕುಡಿಸ್ಬೇಕು ದನಗಳದ ಹೆಚ್ಚಬೇಕು. ಇನ್ನು ಪಕ್ಷಿಗಳಿಗೆ ಯಾರು ಕುಡಿಸ್ಬೇಕು, ಅವಂತೂ ಎಲ್ಲಿ ಬೇಕಲ್ಲಿ ಹಾರಾಡ್ತಿರ್ತಾವ, ಎಲ್ಲಿ ನೀರ್ ಸಿಗ್ತದ ಅಲ್ಲೇ ಹೋಗ್ತಿರ್ತಾವ. ಎಲ್ಲಿ ನೀರ್ ಸಿಗ್ತಾ ಹೇಳಿ ಬ್ಯಾಸಿಗೆ ಒಳಗ, ಬ್ಯಾಸಿಗೆ ಒಳಗ ಅವಕ್ಕೂ ಎಲ್ಲೂ ನೀರ್ ಸಿಗಂಗಿಲ್ಲ. ಅದಕ್ಕ ಶಿವಕ್ಕೆ ನಾನೇನ್ ಹೇಳ್ತೀನಿ, ನಮ್ ಮನೆ ನಾವೊಂದ್ ಕೆಲಸ ಮಾಡೀನಿ. ಏನ್ ಮಾಡಿಯಪ್ಪ? ಏನಿಲ್ಲ, ಮಳಿಗೆ ಮೇಲ ಒಂದೆರಡು ಬೊಗಣಿ ಒಳಗ ನೀರ್ ಇಟ್ಟಿನಿ, ದಿವಸ ಚೆಲ್ಲೋದ ದಿವಸ ಫ್ರೆಶ್ ನೀರು. ಹೌದಾ? ನಾ ಏನ್ ನೋಡಿದ್ದೆ ಬಿಡ್ತೇನು, ದಿವಸ ನೀರಿನ ಪಾತ್ರೆ ಇಟ್ಟಿರ್ತಲ್ಲ ಅಲ್ಲಿ ಹಿಕ್ಕಿ ಬೀಳಿತಾವ ಪಕ್ಷಿಗಳು, ಅಂದ್ರೆ ಬಂದು ಕುಡಿದ್ ಹೋಗ್ಯಾವ ಅಂತ ಅರ್ಥ ಆಗ್ತದ. ಖರೇನೆ. ಹೌದಿಲ್ಲ, ಅದ್ರ ಜೊತೆ ಇನ್ನೊಂದ್ ಏನ್ ಮಾಡಿದ್ರ, ಸುತ್ತಮುತ್ತಲು ಸ್ವಲ್ಪ ಕಾಳು ಚೆಲ್ಲೇನಿ, ಅಕ್ಕಿ ಜೋಳ ಗೋಧಿ ಇಂತವು, ಅವಕ್ಕೇನಾಯ್ತು, ಅವಕ್ಕ ತಿನ್ಲಿಕ್ಕೂ ಸಿಕ್ತು ನೀರ್ ಕುಡಿಲಿಕ್ಕೂ ಸಿಕ್ತು. ಹೌದಿಲ್ಲ, ಹಂಗ ಶೋಭಕ್ಕ ನಾನು ಅದನ್ನು ನಮ್ಮೆಲ್ಲರ ಮನ್ಯಾಗ ಕಾಳು ಕಡಿಗಂತೂ ಕಡಿಮೆ ಇಲ್ಲ. ಹೌದೌದು, ಎಷ್ಟೋ ಕಾಳು ಕಡಿಗಳು ಹಂಗೆ ಬಿದ್ದು ಹೋಗಿರ್ತಾವಪ್ಪ. ಹೌದಿಲ್ಲ, ಚಲ್ತಿರ್ತದ ಮನ್ಯಾಗ, ಚಲ್ಲಿದ್ದು ಅನ್ನ ಆಯ್ತು ಏನೇ ಆಗ್ಲಿ ಒಟ್ಟ ಕಾಳುಗಳ ಹಸನ್ ಮಾಡ್ಲಿಕ್ಕೆ ಕೊಡ್ತೀವಲ್ಲಪ್ಪ, ಜೋಳ ಹಸನ ಅಂತ ಮಾಡ್ತೀವಿ ಅವೆಲ್ಲ, ಮತ್ತೆ ಇದಕ್ಕೆ ಹಾಕ್ಬಿಟ್ಟಿರ್ತೀವಿ ನಾವು. ಹೌದಲ್ಲ, ಯಾಕಂದ್ರೆ ಭೂಮಿ ತಾಯಿ ಕೊಟ್ಟಿದ್ದದ. ಹೌದಲ್ಲ, ಕಡಿಮೆ ಬೀಳೋದಿಲ್ಲ. ಹೌದಲ್ಲ, ಅದಕ್ಕ ಎಲ್ಲರೂ ನಾವು ಸಾಧ್ಯ ಆದ್ರು ಇಂತ ಮಾಡ್ಕೊಂಡು ಹೋದ್ರೆ ಆ ಒಂದು ಪಕ್ಷಿಗಳು ಒಂದು ನೀರು ಕುಡಿದು ಕಾಳು ತಿಂದು ಅಂದ್ರೆ ನಮ್ಗೆ ಎಷ್ಟು ಪುಣ್ಯ ಬರ್ಲಿಕ್ಕಿಲ್ಲ. ಪುಣ್ಯ ಬರ್ತದೋ ಬಿಡ್ತದೋ ಆ ಮಾತು ಬೇರೆ. ಎರಡನೇ ಮಾತು, ಅವು ಜೀವ ಉಳಿತದಲ್ಲಪ್ಪ, ಪಕ್ಷಿ ಸಂಕುಲ ಉಳಿತದಲ್ಲ ನಮ್ಮಲ್ಲಿ. ಯಾಕಂದ್ರೆ ಬಹಳಷ್ಟು ಪಕ್ಷಿಗಳು ಏನಂತಂದ್ರೆ ಈಗ ಅಳಿವಿನ ಹಂಚಿಗೆ ಬಂದ. ಹೌದು ಹೌದು, ಹೌದಿಲ್ಲ. ಈಗ ನೋಡು ಗುಬ್ಬಿಗಳು ಎಲ್ಲಿ ಕಾಣಿಸ್ತಾವ ನಮ್ಗೆ, ಬಹಳ ಕಡಿಮೆ. ಯಾವಾಗರೆ ಹಳ್ಳಿ ಊರಾಗ ಹೋದಾಗ ಚುಂ ಚುಂ ಚು ಅಲ್ಲಿಕತ್ತು ಅಂದ್ರೆ ಅದನ್ನ ಕೇಳಬೇಕು, ಅದನ್ನ ನೋಡಬೇಕು ಅಂತ ಅನಿಸ್ತಿರ್ತದೆ. ಹೌದು, ಮತ್ತೆ ಈಗ ದೊಡ್ಡ ಪಟ್ಟಣದಾಗಂತೂ ಕಾಣಿಸಂಗೆ ಇಲ್ಲ, ಗುಬ್ಬಿಗಳೇ ಕಾಣಿಸಲ್ಲ ಯಾವ. ಮತ್ತೆ ಅಂತವೆಲ್ಲ ಉಳಿಸಿದಂಗ ಆಗ್ತದಿಲ್ಲ ನೋಡಿ. ಸರಳ, ಇದಕ್ಕೇನು ಖರ್ಚು ಹೇಳ? ಖರೇನೆ, ನಾವೇನು ಖರ್ಚು ಮಾಡೋದೇ ಬೇಕಾಗಿಲ್ಲ, 10 ರೂಪಾಯಿನು ಖರ್ಚು ಮಾಡೋದು ಏನ್ ನೋಡಿ. ಮನೆ ನೀರ್ ಇರ್ತಾವ ಅಥವಾ ಮನೆ ನೀರಿಲ್ಲ ಅಂತ ಇಟ್ಕೋ, ಹೊರಗಿಂದ ನಾವು ಕೊಡನೆ ಹೊತ್ಕೊಂಡು ಬಂದೀವಿ ಅಂತ ಇಟ್ಕೋ. ಹೌದಿಲ್ಲ, ನಮ್ ಮನೆ ಸಲಾಗಿ 8 ಕೊಡ ತಂದಿವಿ, ಒಂದ್ ಅರ್ಧ ಕೊಡ ಪಕ್ಷಿಗಳ ಸಲುವಾಗಿ ಅಂತ ತಂದ್ರೆ ಎಷ್ಟು ಒಳ್ಳೇದು. ಖರೇ ಅದ ಬಿಡು, ಇಷ್ಟೆಲ್ಲ ಮಾಡ್ಬೇಕು. ಮಳೆಗಾಲದೊಳಗೆ ಏನಾಗುತ್ತೆ, ಈ ಮಳಿ ಏನ್ ಬರ್ತಾರ ನೋಡು, ಮಳಿ ಬಂದಾಗ ಸಾಕಷ್ಟು ಕೆರಿ ಕಟ್ಟಿ ತಗ್ಗ ಪ್ರದೇಶದೊಳಗೆ ನೀರು ನಿಂತಿರ್ತದೆ. ಆಮೇಲೆ ಮೇಲೆ ಮೇಲೆ ಮಳಿ ಬರ್ತಾ ಇರೋದ್ರಿಂದ ಏನಾಗ್ತಂದ್ರ, ಸ್ವಚ್ಛ ನೀರು ಶುದ್ಧವಾದ ನೀರಲ್ಲಿ ಇರ್ತದೆ, ಸಿಗ್ತದೆ. ಹೌದಲ್ಲ, ಅದಕ್ಕ ಅವಾಗವು ಆಕಡೆ ಈ ಕಡೆ ಹೆಚ್ಚಿಗೆ ತಿರುಗಾಡೋದಿಲ್ಲ. ಇಲ್ಲಂತಂದ್ರೆ ಏನಾಗ ತೋರ್ತಾನೆ ಶೋಭಕ್ಕ, ಎಲ್ಲಿ ನೀರ್ ಇರ್ತದ ಎಲ್ಲಿ ತಂಪಿರ್ತದ ಅಲ್ಲಿ ಹಾರ್ಕೊಂಡು ಹೋಗ್ತದೆ. ಹಾರ್ಕೊಂಡು ಹೋಗ್ಬೇಕಂತಂದ್ರ ಅವಕ್ಕೂ ಬಯಾರಿಕೆ ಆಗ್ತದ, ಅವು ಬಳಲ್ತಾವ. ಆದಾಗ ನೀರ್ ಸಿಗ್ಲಿಲ್ಲ ಅಂತಂದ್ರ ಎಷ್ಟೋ ಪಕ್ಷಿಗಳು ತಗ್ಲರ್ ಹೇಳಿದ್ರು, ನೀರ್ ಹುಡ್ಕೊಂಡು ಹೋಗಿ ನೀರ್ ಕುಡಿಲಾರ್ದಕ್ಕ ಡಿಹೈಡ್ರೇಷನ್ ಅವಕ್ಕೂ ಆಗಿ ಸಾಯ್ತಾವಂತ, ಸತ್ತಾವಂತ ಸಹಿತ ಉದಾಹರಣೆ ಕೇಳಿನಪ್ಪ. ಹೌದು, ಯಾಕಂತಂದ್ರ ಯಾವ ದಿಕ್ಕಿಗಂತ ಹೋಗ್ಬೇಕು, ಎಲ್ಲಿ ನೀರದ. ಹೌದು, ಆಮೇಲೆ ಅವಕ್ಕೆ ಗೊತ್ತಿರಂಗಿಲ್ಲ ಎಲ್ಲಿ ನೀರದ ಅಂತ ಗೊತ್ತಿರಂಗಿಲ್ಲ, ಒಟ್ಟ ಹಾರಕೊಂಡು ಹೋಗ್ಬಿಡ್ತಾವ. ಹೋಗ್ಬೇಕು, ಯಾಕಂದ್ರೆ ಮಳೆಗಾಲದಾಗ ಏನಿರ್ತಂದ್ರೆ ಅವ್ರದೇ ಆದಂತ ಪ್ರದೇಶ ಗುರುತು ಮಾಡ್ಕೊಂಡಿರ್ತಾವ, ಇಲ್ಲಿ ನೀರಿನ ಮೂಲ ಅದ ಅಂತ. ಹೌದು, ಅದಕ್ಕೆ ಶೋಭಕ್ಕ ಈ ರೀತಿ ಕೆಲವೊಂದು ವಿಚಾರಗಳನ್ನ ನಾವು ಮಾಡಿದ್ವಿ ಅಂತಂದ್ರೆ ಅವ್ ನೋಡಿ ಬಹಳ ಖುಷಿ ಅನಿಸ್ತದೆ. ಖರೇನೆ, ನಾವು ಮಾಡೋದ್ರಿಂದ ಮತ್ತೆ ನಮ್ಮ ಮಕ್ಕಳನ್ನ ಹಿಂದೆ ನೋಡ್ಕೊತಿರ್ತಾರಲ್ಲಪ್ಪ ನಾವು ಮಾಡಿದ್ದು, ಅವನು ಮುಂದೆ ಹಂಗೆ ಮಾಡ್ಲಿಕ್ಕೆ ತಯಾರಾಗ್ತಾರೆ, ಮುಂದುವರ್ಸ್ಕೊಂಡು ಹೋಗ್ತಾರೆ. ಆಮೇಲೆ ಈ ವಿಚಾರ ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ, ನಾವು ಮುದ್ದಾಮ್ ಹಿಂಗ್ ಮಾಡ್ರಿ ಅಂತ ಹೇಳಿದ್ವಿ. ನಾವು ಒಬ್ರು ಮಾಡ್ಲಿಕ್ಕೆ ಚಾಲು ಮಾಡಿದ್ವಿ ಅಂದ್ರೆ ನಮ್ ಹಿಂದಿರುವಂತ ಎಲ್ಲ ಮಕ್ಕಳು ಅವೆಲ್ಲ ತಾವೇ ಗೊತ್ತು ಮಾಡ್ಕೊಂಡು ತಾವೇ ಮಾಡ್ತಿರ್ತಾರೆ. ಅದಕ್ಕೆ ಬಸವಣ್ಣವ್ರು ಏನ್ ಹೇಳ, ದಯವೇಗು ಸಕಲ ಸಕಲ ಪ್ರಾಣಿಗಳಲ್ಲಿ ಅಂತ. ಹೌದಲ್ಲ, ಹೌದ್ ಹೌದ್ ಹೌದ್, ಅದನ್ನ ನಾವು ವಚನ ಕೇಳ್ತೀವಿ, ಹಾಡ್ತೀವಿ, ಎಲ್ಲ ಮಾಡ್ತೀವಿ. ಅದು ಜಾರಿ ತರದ ಅವಾಗ ಹಿಂಗ ನಾವು ಮಾಡಿದ್ವಿ ಅಂತಂದ್ರೆ ಆ ಬಸವಣ್ಣವ್ರ ವಚನ, ಅವರು ಸಿದ್ಧಾಂತಗಳು, ಅವನ್ನ ನಾವು ಜಾರಿಗೆ ತಂದು ಅವ್ರಿಗೆ ನಿಜವಾದ ಒಂದು ನಾವು ನಮ್ಮ ಕಾಣಿಕೆ ಕೊಟ್ಟಂಗ ಆಗ್ತದೆ ಅಂತ ನಾನು ವಿಚಾರ. ಮತ್ತೇನಪ್ಪ ಈಗ ಮಾವಿನಕಾಯಿ ಬೇಡದೆ ಮತ್ತೆ ಮಾವಿನಕಾಯಿ ಪಲ್ಯ ಮಾಡ್ಲೇನೆ ಮಾಡಿದೆ ಅಂತಂದ್ರೆ ನಂಗು ಭಯಂಕರ ಮಾತಾಡಿ ಮಾತಾಡಿ ಬಾಯಿ ಒಣಗಿದೆ, ಬಾಯಿ ಒಣಗಿದೆ. ಯಾಕಂತಂದ್ರೆ ಶೋಭಕ್ಕಿನ ಮನೆಗೆ ಒಂದಿಲ್ಲ ಒಂದು ಪಾನಕ ಅಲ್ಲಿ ಹಣ್ಣಿನ ಜ್ಯೂಸ್ ಅಲ್ಲಿ ಸಿಗ್ತದೆ, ಗ್ಯಾರಂಟಿ ಅದ. ಮತ್ ನೀ ಪಾನಕನೆ ಮಾಡ್ತೇ ಅಂದ್ರಂತ ನನ್ನಂತ ಪುಣ್ಯವಂತನೇ ಯಾರು ಅಲ್ಲ. ಆಯ್ತು ಹಂಗಾರ ಮಾಡೇ ಕೊಡ್ತೀನಿ ನಡಿ. ಹಂಗ ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು ಪ್ರಸಾರವಾಯಿತು. ಕೊನೆಯಲ್ಲಿ ಕೇಳಿ ರಾಣಿ ಬಂಡಾಗಾರ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ. ಏಳವ್ವ ತಾಯಿ ಕನ್ನವ್ವ ಮಾಳಪ್ಪ ಕರವುದು ಕೊಂಡಾನ ಹೋವ. ಏಳವ್ವ ತಾಯಿ ಕನ್ನವ್ವ ಮಾಳಪ್ಪ ಪರಮದ ಕಂಠಾನ ಹೋವ. ಏಳವ್ವ ತಾಯಿ ಕನ್ನವ್ವ ಮಾಳಪ್ಪ ಪರಮದ ಕಂಠಾನ ಹೋವ. ಏಳವ್ವ ತಾಯಿ ಕಂಟಾನ ಹೋವಾ ನಿನ್ನ ಮಗ ಬಂದ ನೇಳವ್ವ ಮಾಡಪ್ಪ ತರಮೂರ ಕೊಂಟಾನ ತಾಯಿ ಕನ್ನವ್ವ ಮಾಡಪ್ಪ ತರಮೂರ ಕೊಂಟಾನ